ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಕೃಷಿಕ ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮದ ಚಂಡೀರ ಅಪ್ಪಯ್ಯ ಕಾರ್ಯಪ್ಪ ಅವರೊಂದಿಗೆ ಈಗ ಸಂದರ್ಶನ. ಕೇಳುಗರೆ, ಕೃಷಿಯಲ್ಲಿ ಇವತ್ತು ಎಷ್ಟೋ ಜನ ವಯಸ್ಸಾಗಿದ್ರೂ ಬಹಳ ಚೆನ್ನಾಗಿ ಆಸಕ್ತಿಯನ್ನ ಇಟ್ಕೊಂಡು ಮುಂದೆ ಸಾಗ್ತಿದ್ದಾರೆ. ಅದಕ್ಕೆ ಕಾರಣ ಅವರು ಬಾಲ್ಯದಿಂದ ಬೆಳೆದು ಬಂದ ಬಗೆ. ಇವತ್ತು ನಾವು ಮಾತನಾಡಿಸಿದೀವಿ ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮದ ಚಂಡೀರ ಅಪ್ಪಯ್ಯ ಕಾರ್ಯಪ್ಪ ಅವರನ್ನ. ನಮ್ಮ ರೇಡಿಯೋ ಕೇಳಿಗರು ಇತ್ತೀಚೆಗೆ ಅವರು ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಇದ್ರು. 83 ವರ್ಷ ವಯಸ್ಸು, ಈಗಲೂ ನಾನು ಕೆಲಸಗಳನ್ನ ಬಿಟ್ಟಿಲ್ಲ, ಬಿಡೋದಿಲ್ಲ ಅಂತ ಅನ್ಕೊಂಡು ಅವರ ಊರಿಗೆ ಹೋಗಿ ಮನೆಯಲ್ಲಿ ಕೂತು ಅವರ ಅನುಭವಗಳನ್ನ ಧ್ವನಿಮುದ್ರಣ ಮಾಡಿಕೊಂಡು ಈಗ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ಕಾರ್ಯಪ್ಪನವರೇ ಹೇಳಿ, ಏನು ಓದಿದ್ದು ತಾವು? ನಾನು SSLC ಓದಿದ್ದೇನೆ. ಮುಂದಿರಕ್ಕೆ ಆಗ್ಲಿಲ್ಲ, ಬಡತನ ಇತ್ತು, ತಂದೆ ಏಜ್ ಆಗಿತ್ತು, ಮತ್ತೆ ನಾನು ಶಾಲೆ ಬಿಟ್ಟೆ. ನಮಗೆ ಸ್ವಲ್ಪ ಜಾಗ ಇತ್ತು, ತೋಟ ಮಾಡೋಣ ಹೇಳಿದ್ರು ತಂದೆ. ಏಲಕ್ಕಿ ತೋಟ ಮಾಡಿದ್ರು, ಕಾಫಿ ತೋಟ ಆಗಿರ್ಲಿಲ್ಲ. ಏಲಕ್ಕಿಯಲ್ಲಿ ಮಂಗಗಳು ಬರ್ತಿದ್ದು, ಅದು ಹೋಯ್ತು. ಅಲ್ಲಿಂದ ಕಾಫಿ ತೋಟ ತಂದೆ ತಾಯಿ ಸೇರಿ ಮಾಡಿದ ಚಿಕ್ಕವನಾಗ. ಅಲ್ಲದೆ ಭೂಮಿ ಕೆಲಸ ಇಂಟ್ರೆಸ್ಟ್ ಇತ್ತು ನನಗೆ. ಇನ್ನು ಗದ್ದೆ ಉಳನ ಒಳ್ಳೊಳ್ಳೆ ಎತ್ತುಗಳಬೇಕು, ಒಳ್ಳೆ ನೇಗಲು ನೋಗಬೇಕು, ನನಗೆ ತುಂಬಾ ಆಸೆ. ಗುದ್ದಲಿ ಕತ್ತಿ ಇವಾಗಲೂ ಅಷ್ಟೇ ಚೆನ್ನಾಗಿ ಇಟ್ಟಿದ್ದೀನಿ, ಅದೆಲ್ಲ ತುಂಬಾ ಆಸೆ ನನಗೆ. ಇವಾಗಲೂ ಭಾರವಾದ ಕೆಲಸ ಈಗ ಮಾಡೋಕ್ಕಾಗೋಲ್ಲ. ದನ ಕಟ್ಟೋದು, ಕೊಟ್ಟಿಗೆ ಕ್ಲೀನ್ ಮಾಡೋದು, ಹಂದಿ ಗೂಡು ಕ್ಲೀನ್ ಮಾಡೋದು. ನಮ್ಮ ಮಿಸಸ್ ಮಾಡ್ತಾಳೆ ಸ್ವಲ್ಪ ಕೆಲಸ, ಹಾಲು ಕರೆಯೋದೆಲ್ಲ ಗೊತ್ತಿಲ್ಲ, ಮಿಸಸ್ ಮಾಡೋದು. ಮತ್ತೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಂಡಿದ್ದೀನಿ. ಡ್ರಿಂಕ್ಸ್ ಯಾವಾಗಲಾದ್ರೂ ಒಂದೊಂದು ಸರಿ ಮಾಡ್ತೀನಿ ಹಬ್ಬ ಹುಣ್ಣಿ. ಮತ್ತೆ ರೆಗ್ಯುಲರ್ ಅಭ್ಯಾಸ ಇಲ್ಲ. ನಿತ್ಯ ಊಟನೇ, ತುಂಬಾ ಎಲ್ಲ ಊಟ ಮಾಡೋಲ್ಲ. ಈಗ ಸಾಯಂಕಾಲ ಒಂದ್ಸರಿ ಸ್ವಲ್ಪ ಊಟ, ಮತ್ತೆ ತುಂಬಾ ರುಚಿ ಬೇಕು, ಆಹಾರ ಚೆನ್ನಾಗಿ ಸೇವಿಸ್ಕೊಳ್ತೀನಿ. ಮತ್ತೆ ನನಗೆ ಈ ಬಿಪಿ ಗಿಪಿ ಶುಗರ್ ಗಿರು ತಾಪತ್ರೆ ಯಾವ್ದಿಲ್ಲ, ಇಷ್ಟೊರೆ ಇಲ್ಲ, ಇನ್ನು ನೋಡೋಣ. ಈ ತರ ನಾ ಇದ್ದೀನಿ, ಇನ್ನು ದೇವರು ಆಯ್ಸ ಹೇಗೆ ಕೊಡ್ತಾನೆ ಗೊತ್ತಾಗಲ್ಲ. ಎಷ್ಟೆಕರೆ ತೋಟ ಇದೆ, ಆಮೇಲೆ ಗದ್ದೆ ಎಷ್ಟಿದೆ? 5 ಎಕರೆ ತೋಟ ಇದೆ, 3 ಎಕರೆ ಗದ್ದೆ ಇದೆ. ಚೆನ್ನಾಗಿ ಭತ್ತ ಬೆಳಿತೀನಿ, 4-5 ತರದ ವೆರೈಟಿ ಭತ್ತ. ಫಸ್ಟ್ ಅಲ್ಲಿ ಬೆಳೆ ಮಾಡ್ತಿದ್ದು, ಅಲ್ಲಿಂದ ಬಿಕೆವಿ ಮಾಡಿದ್ವಿ. ಬಿಕೆವಿಲಿ ಒಳ್ಳೆ ಹುಲ್ಸಾಗಿ ಬಂತು, ಹುಲ್ಲಿಗೂ ಬೆಲೆ ಸಿಕ್ತು, ಭತ್ತಗೂ ಬೆಲೆ ಸಿಕ್ತು. ಮತ್ತೆ ಊಟಕ್ಕೆ ತುಂಬಾ ಯೋಗ್ಯವಾದ ಅಕ್ಕಿ ಅದು. ಅಲ್ಲಿಂದ BT ಮಾಡಿದೆ, ಅದೊಂದು 3 ವರ್ಷ ಮಾಡಿದೆ. BT ಚೆನ್ನಾಗಿ ಫಲ ಬಂತು, ಹುಲ್ಲು ಭತ್ತ. ಅಲ್ಲಿಂದ ಧಾನ್ಯಲಕ್ಷ್ಮಿ ಈ ವರ್ಷ ಶುರು ಮಾಡಿದ್ದೀನಿ, ಚೆನ್ನಾಗಿದೆ. ಆದ್ರೂ ಹೋಗ್ಲಿಲ್ಲ, ಚೆನ್ನಾಗಿ ಬರ್ಬೋದು ನನ್ನ ಅನಿಸಿಕೆ. ಮತ್ತೆ ದನಗಳಿಗೆ ಮೇವಿಗೆ ಹುಲ್ಲು ಬೇಕಷ್ಟು ಉಂಟು, ತೊಂದರೆ ಇಲ್ಲ, ಸ್ವಲ್ಪ ಸೇಲ್ ಮಾಡ್ತೀನಿ. ಮತ್ತೆ ತರಕಾರಿ ಮೊದಲು ಮಾಡ್ತಿದ್ದೆ, ಈಗ ಆಗುದಿಲ್ಲ ಗುದ್ದಲಿ ಕತ್ತಿ ಹಿಡಿಲಿಕ್ಕೆ. ಆದ್ರೂ ಇಂಟ್ರೆಸ್ಟ್ ಉಂಟು, ಮಳೆ ಜಾಸ್ತಿ ಆದ ಕಾರಣ ತರಕಾರಿಗೆ ಅವಕಾಶ ಆಗ್ಲಿಲ್ಲ. ಇನ್ನು ನೋಡ್ಬೇಕು, ಸ್ವಲ್ಪ ನೋಡ್ಕೊಂಡು ನಾವು ಡಿಸೆಂಬರ್ ಒಂದು ಬೆಳೆಸಬೇಕು ನಾವು ಉಂಟು. ಮತ್ತೆ ದುಡ್ಡು ಕೊಟ್ಟೆಲ್ಲ ತರೋ ಅಭ್ಯಾಸ ಕಡಿಮೆ ನನಗೆ. ಆ ತರ ಎಲ್ಲ ನಾವು ಇದ್ದೀವಿ, ಎಲ್ಲ ಬೆಳೆಸಿಕೊಳ್ತೀವಿ, ಅದ್ರಲ್ಲೇನು ಕೊರತೆ ಇಲ್ಲ. ಮನೆಯಲ್ಲಿ ಯಾರ್ಯಾರು ಇದ್ರಿ? ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳು. ಮಗನು ಮಡಿಕೇರಿಲಿ ಈ ಬಸ್ ಲೈನ್ ಇದ್ದಾನೆ, ಕಂಡಕ್ಟರ್ ಆಗಿ. ಮತ್ತೆ ಸೊಸೆ KSRTC ಕಂಡಕ್ಟರ್ ಆಗಿದ್ದಾಳೆ. ಅವರಿಗೆ 2 ಗಂಡು ಮಕ್ಕಳು, ಒಬ್ಬರು ಮೈಸೂರು ಕಾಲೇಜಲ್ಲಿ ಡಿಗ್ರಿ ಮಾಡ್ತಿದ್ದಾನೆ, ಅವನು ತಮ್ಮ ಸೈಂಟ್ ಮೈಕಲ್ಲಿ ಫಸ್ಟ್ PUC ಸ್ಟಡಿ ಮಾಡ್ತಾನೆ. ಮಡಿಕೇರಿಲಿ ಒಂದು ಸಣ್ಣ ಮನೆ ಮಾಡಿಕೊಂಡಿದ್ದಾನೆ ಮಗನು ಸೊಸೆ ಆಗಿ. ಸ್ವಲ್ಪ ಮಾಡಿಫೈ ಮಾಡಬೇಕು, ಈ ತರ ನಾವು ಇದ್ದೀವಿ. ಕಾರ್ಯಪ್ಪನವ್ರೆ, ಮನೆಯಲ್ಲಿ ನೀವು, ನಿಮ್ಮ ಶ್ರೀಮತಿ, ಮಗಳು ಇದ್ರಿ, ಮಗ ಮತ್ತು ಸೊಸೆ ಮಡಿಕೇರಿಯಲ್ಲಿ ಇದ್ದಾರೆ, ಆದ್ರೂ ಕೃಷಿ ಕೆಲಸಗಳನ್ನ ನಿಭಾಯಿಸಿಕೊಂಡು ಹೋಗ್ತಿದ್ರಿ. ಆಳು ಕಾಳುಗಳನ್ನು ಉಪಯೋಗಿಸಿಕೊಳ್ತೀರಿ ಹೇಗೆ? ಕಾಫಿ ಸೀಸನ್ ಅಲ್ಲಿ ಮತ್ತೆ ಹೆರ್ತೆಗೆ ಮಾಡುವಾಗ ನಾನು ಉಪಯೋಗಿಸಿಕೊಳ್ತೀನಿ. ಎಲ್ಲ ಕೆಲಸ ಮಾಡ್ಕೊಳ್ಳಿ, ಬೇಳೆ ಕೆಲಸ ಕೊಯ್ಲಿಗೆ ಜನ ಬೇಕು, ಭತ್ತ ಬೇರ್ಪಡಿಸಲಿಕ್ಕೆ ಬೇಕು. ಮತ್ತೆ ಮಿಷಿನ್ ಉಂಟು, ಅದಲ್ಲಿ ಒಕ್ಕಲಿಗೆ ಸುಲಭ ಆಗುತ್ತದೆ. ಹುಲ್ಲು ಕೆಲಸ ಸ್ವಲ್ಪ ಕಷ್ಟ ಆಗ್ತದೆ, ಜನ ಸೇರಿಸಿ ಕಂತಿಗೆ 5 ರೂಪಾಯಿ ಕೊಟ್ಟು ಮಾಡಿಸ್ತೀವಿ. ಆದ್ರೂ ತೊಂದರೆ ಇಲ್ಲ, ಅದು ನಡೀತದೆ. ನೋಡಿ, ತೊಂದರೆ ಇಲ್ಲ ಅಂತ ಅನ್ಕೊಂಡು ನಾವು ಯೋಚನೆ ಮಾಡಿದಷ್ಟು ಒಳ್ಳೇದೇ. ಸಾಕಷ್ಟು ಚೆನ್ನಾಗಿದ್ದೀವಿ, ತೊಂದರೆ ಇಲ್ಲ. ಭೂಮಿ ನಡೆದಿದ್ರು ಭತ್ತ ಉಂಟು, ನಟ್ರು ಭತ್ತ ಇದೆ, ಎರಡು ವರ್ಷ ಊಟ ಮಾಡೋಷ್ಟು ಸಂಗ್ರಹ ಮಾಡಿ ಇಟ್ಟಿದ್ದೀನಿ, ಮನೆ ಮೇಲೆ ಇದೆ, ತೊಂದರೆ ಏನಿಲ್ಲ. ನೋಡಿ, ಆ ಧೈರ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಎರಡು ವರ್ಷ ಭತ್ತ ಬರಲಿಲ್ಲ ಅಂತಂದ್ರೂ ನಾವು ಜೀವಿಸಬಲ್ವಿ, ತೊಂದರೆ ಮಾಡ್ಕೊಳ್ದೇ ನಾವು ಜೀವನ ಮಾಡಬಲ್ವಿ ಅಂತ ಅನ್ಕೊಂಡು ಹೇಳೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. 60-70 ಕೆಜಿ ಮೆಣಸು ಉಂಟು, ಒಂದು ಚೀಲ ಕಾಫಿ ಇದೆ ಇಟ್ಟುಕೊಂಡಿದ್ದೀನಿ. 5,000 ಬಂದು ಕೊಡೋ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಖರ್ಚಿ ಬೇಕಾದ್ರೆ ಅಡ್ಡ ಖರ್ಚಿಗೆ ಬೇಕಾಗ್ತದೆ. ನನಗೆ ಮುಂಜಾಗ್ರತೆ ನಂದದು, ಎಲ್ಲ ಮನೇಲಿ ಖಾಲಿ ಮಾಡೋಲ್ಲ. SSLC ತನಕ ಓದಿದ್ರಿ, ಮತ್ತೆ ಮುಂದೆ ಓದ್ಲಿಕ್ಕೆ ಆಗ್ಲಿಲ್ಲ, ಕಾರಣಗಳು ಏನೇನು ಆದ್ವು? ಗದ್ದೆ ಕೆಲಸ ಶುರು ಆಯ್ತಲ್ಲ, ಇಲ್ಲಿ ಮೇರೆಂಡ್ ಮನೆಯವರು ನಮ್ಮನ್ನು ವಾರ ಮಾಡ್ತಿದ್ದು, ಅವ್ರು ಒಳ್ಳೆ ಕೆಲಸಗಾರರು, ಅವ್ರ ಕೆಲಸನೇ ಅನುಸರಿಸ್ಬಿಟ್ಟೆ ನಾನು. ನನಗೆ ಮತ್ತೆ ಚಿಕ್ಕ ಚಿಕ್ಕ ಎತ್ತುಗಳಿಂದ ಉದ್ದು ಅಭ್ಯಾಸ ಇಲ್ಲ, ದೊಡ್ಡ ರೀತಿ ಐಟಿ ಎತ್ತುಗಳಾಗಬೇಕು, ಬಹಳ ಚುರುಕಾಗಬೇಕು. ನಾನು ಒಂದೊಂದು ಗದ್ದೆಗೆ ಒಂದೊಂದು ದಿವಸ ಉತ್ತು ಬಿಡ್ತಿದ್ದು, ಈಗ 2-3 ದಿವಸ ಉಡ್ಬೇಕು. ನಾನು ಒಂದೇ ದಿವಸ ಉಡ್ತಿದ್ದೆ, ನನ್ನ ಗದ್ದೆ 10 ದಿವಸಕ್ಕೆ 100 ಗಟ್ಟಿ ಭೂಮಿ ಒಂದು ಸಾಲ ಮಾಡ್ತಿದ್ದೆ ನಾನು. ಅಷ್ಟು ಫಾಸ್ಟ್ ಆಗಿ ನಡೀತಿದ್ದು, ನಾನು ಫಾಸ್ಟ್ ಆಗಿದ್ದಾಗ 5 ಗಂಟೆ ಲೈಟ್ ಹಾಕೊಂಡು ಸಾಲ ಬಿಡ್ತಿದ್ದೆ ಅಂತ. ಅಷ್ಟಕ್ಕೆ ನಾನು ಇದ್ದೀನಿ. ಇವಾಗಲೂ ರೆಡಿ ಇದ್ದೀನಿ, ಸ್ವಲ್ಪ ಸೊಂಟ ನೋವು ಬೆನ್ನು ನೋವು ಅಷ್ಟೇ, ಮತ್ತೇನು ತೊಂದರೆ ಇಲ್ಲ. ಎಷ್ಟನೇ ವಯಸ್ಸಿನವರೆಗೆ ಚೆನ್ನಾಗಿ ದುಡಿದ್ರಿ? 70 ಒಳ್ಳೆ ಪೊಸಿಷನ್ ಇದ್ದೆ. 100 ಮೀಟರ್ ರೇಸ್ ಓಡಿದ್ದೀನಿ ರಾಜ್ಯೋತ್ಸವ ಸ್ಪೋರ್ಟ್ಸ್ ಅಲ್ಲಿ, ಪ್ರೈಸ್ ತೆಗಿದ್ದೀನಿ, ಸೆಕೆಂಡ್ ಪ್ರೈಸ್. ಹೈ ಜಂಪ್ ಅಂಡ್ ಲಾಂಗ್ ಜಂಪ್ 1,500 ಮೀಟರ್ಸ್ ಎಲ್ಲ ಓಡಿದ್ದೀನಿ, ಕರಡದಿಂದ ಓಡಿದ್ದೀನಿ. ಯಾವ ವಯಸ್ಸು ಅದು? ನಾನೊಂದು 55 ವರ್ಷ. ಸ್ಪೋರ್ಟ್ಸ್ ಮ್ಯಾನ್, ಮತ್ತೆ ಹಾಕಿ ಪ್ಲೇಯರ್. ಒಂದ ಕಾಲದಲ್ಲಿ ಎಲ್ಲ ಗ್ರೌಂಡ್ ಆಡಿ, ವಾಂಡರ್ಸ್ ಟೀಮ್, ಮಡಿಕೇರಿ, ಬಡವಂಡ ಕಪ್, ರಾಮನ್ ಕಪ್, ನಾಪೋಕ್ಲು, GMP ಸಾಲಿ, ಕಾಕೋಟು ಬರಂಬು, ಕರಡ, ಕಕ್ಕಬ್ಬೆ ಇದರಲ್ಲಿ ನಾನು ಆಡಿದ್ದೀನಿ. ಕಾರ್ಯಪ್ಪನವ್ರೆ, ಈ ವಯಸ್ಸಿನಲ್ಲಿ ಏನೇನು ಕೆಲಸಗಳನ್ನ ನಿಭಾಯಿಸ್ತಾ ಇದ್ರಿ ಹೇಳಿ? ಈಗ ದನ ಕಟ್ಟೋದು, ಅಂದ್ರೆ ಕೆಲಸ ಕಾರ್ಯ ಮಾಡ್ಕೊಳ್ಳೋದು, ಮತ್ತೆ ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ಮತ್ತೆ 4-5 ಗಿಡ ಚಿಗುರು ಮಾಡ್ತೀನಿ ಹೋಗಿ ತೋಟದಲ್ಲಿ. ಮತ್ತೆ ಹೆರ್ತೆ ಮಾಡಕ್ಕೆ ಧೈರ್ಯ ಉಂಟು, ಅಂದ್ರೆ ಮಗ ಬೈತಾನೆ, ಮಾಡಿಬಿಡ್ತೀನಿ 5-5 ಗಿಡ. ಮತ್ತೆ ಹುಲ್ಲು ಕೊಯ್ಯೋ ಕೆಲಸ ಇದೆ, ಹಸಿರು ದನಗಳಿಗೆ ಮೇವು ಕೊಡ್ತೀನಿ ಚೆನ್ನಾಗಿ. 4-8 ದನಗಳಿವೆ, ಬೆಳಿಗ್ಗೆ ಅದೇ ಕೆಲಸ ನನಗೆ. ದನಗಳ ಕೆಲಸ ಆದ ನಂತರ ನಾನು ಹುಲ್ಲಲ್ಲಿ ಕೊಯ್ದು ದನಗಳಿಗೆ ಹಾಕಿ ಹಾಕಿ ಬರ್ತೀನಿ. 83 ವಯಸ್ಸಿನಲ್ಲೂ ನೀವು ಸುಮ್ಮನೆ ಕೂತ್ಕೊಳ್ದಲ್ಲೇ ಕಾಲಹರಣ ಮಾಡದಲ್ಲೇ ದುಡಿತದ್ರಿ? ಕೂದು ಕೆಲಸ ಇಲ್ಲ ನನಗೆ, 5 ರೂಪಾಯಿ ಕೆಲಸ ಮಾಡಿ ಮಾಡ್ಬೇಕಂದ್ರೆ ಅಂದ್ರೆ ತೃಪ್ತಿ ಆಗ್ತದೆ. ಸುಮ್ಮನೆ ಕೋಣನಾಗಿ ಮಲ್ಕೊಂಡು ಮಾಡ್ಕೊಂಡು ಇರೋದಿಲ್ಲ. ಎಷ್ಟನೇ ವರ್ಷದಿಂದ ರೇಡಿಯೋ ಕೇಳೋದನ್ನ ಶುರು ಮಾಡ್ಕೊಂಡ್ರಿ? 58 ನಮ್ಮ ಅಣ್ಣವರು ಮಿಲಿಟರಿ ಇದ್ರು, ಅವರು ರೇಡಿಯೋ ತಂದಿದ್ರು, ಅಲ್ಲಿಂದ ಶುರು ಮಾಡಿದ್ದು. ಇದುವರೆಗೆ ರೇಡಿಯೋ ಇದೆ, ಕೇಳ್ತೀನಿ. ಈಗ ನಿಮ್ಮ ಪ್ರೋಗ್ರಾಮ್ ಅನ್ನ ಬಹಳ ಕೇಳ್ತೀನಿ, ಆಕಾಶವಾಣಿಲಿ ಎಲ್ಲ ಕೇಳ್ತಾ ಇರ್ತೇನೆ, ಅದು ಕೇಳದೆ ನನಗೆ ಸಮಾಧಾನ ಇಲ್ಲ. ತೋಟ ಹೇಗಿದೆ ಹೇಳಿ? ತೋಟ ಪರ್ವಲ್ ಚೆನ್ನಾಗಿ ಇಟ್ಟಿದ್ದೀನಿ, ಕೆಲಸ ಆಗಲಿಲ್ಲ, ಕಚ್ಚಡ ಕೆಲಸ, ಹೆರ್ತೆ ಕೆಲಸ ಚೆನ್ನಾಗಿ ಇಟ್ಟಿದ್ದೇನೆ. 130 ಚೀಲ ಕಾಫಿ ಆಗ್ತದೆ, ಇನ್ನು ನೋಡ್ಬೇಕು. ನಾನು ಹ್ಯಾಂಡಲ್ ಮಾಡಿದ ಇನ್ನೂ ಕಾಫಿ ಜಾಸ್ತಿ ತೆಗಿತಿದ್ದೆ. ಈಗ ಮಗ ಜನರಿಗೆ ಇದು ಮಾಡಿದ್ರೆ ಚೆನ್ನಾಗಿ, ನನಗೆ ಕಾಫಿ ಗಿಡದ ಎಕ್ಸ್ಪೀರಿಯನ್ಸ್ ಇದೆ. ಯಾವ ರೆಕ್ಕೆ ಬಿಡಬೇಕು, ಯಾವ ರೆಕ್ಕೆ ತೆಗಿಬೇಕು, ಎಷ್ಟಿಟ್ಟು ಇಡಬೇಕು, ರೆಕ್ಕೆ ಇಲ್ಲದಾದ್ರೆ ಅದಕ್ಕೆ ಕಾಂಬೋಜಿರ್ ಬಿಡಬೇಕು, ಅದು ಸ್ಪ್ರೆಡ್ ಆಗ್ತದೆ. ಅದ್ರಲ್ಲಿ ಈಗ ಜನರಿಗೆ ಗೊತ್ತಿಲ್ಲ, ಕಪಾತು ಮಾಡಿದ್ರೆ ಕ್ಲೀನ್ ಹೋಗ್ಬೇಕು, ಅದು ಸಿಗಬಾರ್ದು, ನೀಟಾಗಿ ಕಟ್ಟ ಇಲ್ಲಿ ಚಿಗುರುತ್ತದೆ ಅಂತಲ್ಲಿ. ಕಾಂಬೋಜಿರ್ ಕತ್ತಿಲು ಮುರಿದು ಬಿಡ್ತಾರೆ, ಅದಾಗೋದು. ಅದು ನೀವೇ ಹಾಕಿದ್ದ? ಅಪ್ಪ ಹಾಕಿದ್ದ? ಹಾಕಿದ್ದು ನಾನು, ಹಾಕಿದ್ದು ಬೇರೆ ಬೇರೆ. ಅಪ್ಪ ಹಾಕಿದ್ದು ಇತ್ತು, ನಾವು ಸೇಲ್ ಮಾಡಿಬಿಟ್ಟು. ಒಂದು ಆಲ್ರೆಡಿ ಕಷ್ಟ ಬಂದು ನನಗೆ, ಮತ್ತೆ ನಾನು ನನ್ನ ಹೆಂಡತಿಯಾಗಿ ನಾವು ಕಾಡು ಕಡ್ದು ಉಂಟಿದ್ದೇವೆ, ನಟ್ಟು ಅವ್ರನ್ನ ಹೆರ್ತೆಗೆ ಬಿಟ್ಟು ನಾನು ರೈಟ್ಗೆ ಸೋಡ್ ನನಗೆ ಭಂಗ ಬಂದ್ಬಿಡ್ತು, ದುಡ್ಡಿ ಭಂಗ ಬಂದ್ಬಿಡ್ತು, ಊಟ ಭಂಗ ಬಂದ್ಬಿಡ್ತು. ಕಂಜಿನಾಡ ತೋಟಲಿ ಕೆಲಸ ಮಾಡಿದೆ, ಕಡಂಗ ಅಯ್ಯಪ್ಪನವ್ರ ತೋಟದಲ್ಲಿ, ನನಗೆ 105 ರೂಪಾಯಿ ಸಂಬಳ ಕೊಡ್ತಿದ್ದು, ಈಗೆಲ್ಲ ಜೀವನ ಮಾಡಿ ಬಂದಿದ್ದೇನೆ. ಕಷ್ಟಗಳು ಬಹಳ ಚೆನ್ನಾಗಿ ನಮಗೆ ಪಾಠ ಕಲಿಸ್ತವೆ, ಮತ್ತೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಸ್ತವೆ ಅಂತ ಹೇಳೋದಿದೆ ಅಲ್ವಾ? ಇದೆ ನಾಯಿಸ ಫಲ ಇದ್ದ ನೋಡುವ ಇನ್ನು ಏನ್ ಆಗ್ತೇನೆ ನಾನು ಅಂತ ಹೇಳ್ತಾ ಇದ್ರಿ. ಕುದುರೆಗಳನ್ನ ಇಟ್ಕೊಂಡಿದ್ದೆ ಅಂತ ಅನ್ಕೊಂಡು ಕುದುರೆ ಬಗ್ಗೆ ಹೇಳಿ. 3 ಕುದುರೆ ಇತ್ತು, ಇಡೀ ಗ್ರಾಮದ ಭತ್ತವನ್ನು ಹೇರಿ ನಾನು ಮಿಲ್ಲಿ ತಗೊಂಡಿದ್ದೆ, ಕಕ್ಕವೇ ತಗೊಂಡಿದ್ದೆ, ಕರಡಕ್ಕೆ ತಗೊಂಡೋಗ್ತಿದ್ದೆ. 6 ಗಂಟೆಗೆ ನಾನು ಬರ್ತಿದ್ದೆ, ಅವರವರ ಭತ್ತ ತಗೊಂಡೋದಲ್ಲಿ ಮೇವು ಸಿಕ್ತಿತ್ತು, ಅದನ್ನು ಕೊಡ್ತಿದ್ದೆ. 9 ರೂಪಾಯಿ ಸಿಗ್ತದೆ ದಿವಸಕ್ಕೆ, 2 ಟ್ರಿಪ್ ಆದ್ರೆ 18 ರೂಪಾಯಿ ಸಿಗ್ತದೆ ನನಗೆ, ಒಂದೇ ಟ್ರಿಪ್ ಮಾಡೋಕ್ಕಾಗುದು. ಇದೇ ಸುಬ್ಬಣ್ಣಸ್ವಾಮಿ ಅವರ ಭತ್ತ ಪೂರ್ತಿ ನಾನೇ ಮಿಲ್ ಮಾಡ್ತಿದ್ದೆ, ಅವ್ರಿಗೆ ಕಾರ್ ಬಸ್ ಇರಲಿಲ್ಲ, ಆಗ ಎಲ್ಲ ಕೆಲಸ ಮಾಡ್ತಿದ್ದೆ. ಈಗ ನೀವು ಕತ್ತೆಗಳನ್ನು ನೋಡಿದ್ರಿ, ಕುದುರೆಗಳನ್ನು ಕಂಡಿದ್ರಿ, ಕತ್ತೆಗಿಂತ ಕುದುರೆನೇ ಗಟ್ಟಿ ಅಂತ ಹೇಳ್ತೀರಾ? ಇಲ್ಲಿ ಕೆಲವು ಕುರುಗಿಸ್ನಲ್ಲಿ ಕುದುರೆಗಳನ್ನು ನೋಡಿ ನಾನು ತಗೊಂಡಿದ್ದು. ಆಗ ಒಂದು ಕುದುರೆ ನಾನು 105 ರೂಪಾಯಿ ರೇಟ್ ಬಿಟ್ಟಿದ್ದೀನಿ. ತನ್ನ ದೇವರದೊಂದು 3 ಕೆಜಿ ಯಾಲಕ್ಕಿ ಇತ್ತು, ಇಲ್ಲಿ ತಗೊಂಡು ಮಡಿಕೆಯಲ್ಲಿ ಮಾರಿಬಿಟ್ಟು ಬರುವ ಕುದುರೆ ಹೊಡ್ಕೊಂಡು ಬಂದೆ, ತುಂಬಾ ಸಿರಿಕರದು ಹೇಳಿ ಬರ್ಬೋದು. ನೋಡಿ, ಕುದುರೆಯನ್ನ ಬಹಳ ಇಷ್ಟಪಟ್ಟು ಸಾಕಿದ್ರಿ, ಎಷ್ಟು ವರ್ಷ ಇಟ್ಕೊಂಡಿದ್ರಿ? 3-4 ವರ್ಷ ಅಂದಾಜು ಅಷ್ಟೇ ಇಟ್ಟಿದ್ದು. ಮತ್ತೆ ಅದರ ಗೊಬ್ಬರ ಸಿಗ್ತದೆ, ಇದು ತರಕಾರಿ ಭಾರಿ ವಿಶೇಷ ಅಂದ್ರೆ ಕಂಪೋಸ್ಟ್ ಮಾಡ್ಬೇಕು, ಅದನ್ನ ಕೈಲಿ ಮುಟ್ಟಕ್ಕಾಗಲ್ಲ. ಚೆನ್ನಾಗಿ ಮಾಡ್ತಿದ್ದೆ, ತರಕಾರಿ ಬೆಳೆದು ನೋಕೋಲು ಎಲ್ಲ ತುಂಬಾ ಮಾಡ್ತೇನೆ, ಮೆಣಸು ಎಲ್ಲ ನಾನು ಕೃಷಿಯಲ್ಲಿ ಚೆನ್ನಾಗಿ ದುಡಿತಿದ್ದೆ. ಒಂದು ಕುದುರೆ ಮಡಿಕೇರಿಯಿಂದ ತಗೊಂಬಂದ್ರಿ, ಇನ್ನು ಎರಡನ್ನ ಮಿಲ್ಲಿತ್ತು ಮಡಿಕೇರಿಯಲ್ಲಿ ಬಸ್ ಸ್ಟ್ಯಾಂಡ್ ಚಿತ್ರಲಾಡ್ಬಿಟ್ಟ ಅಲ್ಲ, ಅಲ್ಲಿ ಒಬ್ರು ಗೌಸ್ ಹೇಳಿದ್ರು, ಅವರು ವ್ಯಾಪಾರ ಮಾಡ್ತಿದ್ದು, ಎಷ್ಟು ದುಡ್ಡು ಕೇಳಿದ್ರು ಅವರು. ಕೊಣ್ಣೂರ್ನ ಹೊಡ್ಕೊ ಬಂದ್ರು ಅವರು, ಮಡಿಕೇರಿ ಅನ್ಸುತ್ತೆ ನಾನು ಹೊಡ್ಕೊ ಬಂದೆ. ಅಂದ್ರೆ ಅದ್ರ ಮೇಲೆ ಹತ್ಕೊಂಡು ಹೊಡ್ಕೊಂಬಂದ್ರೆ ಹಾಗೆ ಇಲ್ಲ ಅಭ್ಯಾಸ ಇಲ್ಲಲ್ಲ, ಏನಾದ್ರು ಒದ್ದು ಬಿಟ್ಟರೆ ಹೋಯ್ತಲ್ಲ, ಹೊಡ್ಕೊಂಡು ಬಂದೆ. ನಡ್ಕೊಂಡು ಹೊಡ್ಕೊಂಡು ಬಂದಿದ್ರೆ? ನಡ್ಕೊಂಡೇ ಬಂದಿದ್ದು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಮಡಿಕೇರಿಗೆ? ಮಡಿಕೇರಿಗೆ ಮೈಲಕ್ಕಲ್ಲಿ 25 ಮೈಲ್ ಆಗ್ತಾ ಕಾಣ್ತೇನೆ ಇಲ್ಲಿಂದ ಅಂದಾಜು. ಆಗ ನಮಗೆ ಕಿಲೋಮೀಟರ್ ಲೆಕ್ಕ ಗೊತ್ತಿಲ್ಲಲ್ಲ. ಯಾವ ಇಸ್ವಿ ಅಂತ ಹೇಳ್ಬೋದಾ? ಅದೇ 72 ಇಸ್ವಿ. 72ನೇ ಇಸ್ವಿಯಲ್ಲಿ ನೀವು ಹೇಗೆ ಯಾವ ಊರುಗಳ ಮೇಲೆ ಹೋಗ್ತಿದ್ರಿ ಮಡಿಕೇರಿಗೆ ಅಥವಾ ಬರುವಾಗ ಯಾವ ಊರುಗಳ ಮೇಲೆ ಬರ್ತಿದ್ರಿ? ಇದು ಬಸ್ ಅಲ್ಲಿ ಚೇಣ್ಣನೆಗೆ ಹೋಗ್ತಿದ್ದೆ. ಬ್ಯಾಂಕ್ ರೋಡ್ ಉಂಟಲ್ಲ ಅಲ್ಲಿ ಎಕ್ಸರ್ವಿಸ್ ಇತ್ತು. ನಮ್ಮ ಮನೆಯವರ ಬ್ರದರ್ ಕಂಡಕ್ಟರ್ ಆಗಿದ್ರು. ಆಗ ಈರಪ್ಪ ಮುಂದಪ್ಪನವರ ತಮ್ಮ ಹಿರಿಯೋದವರು. ಆ ಬಸ್ ಎಕ್ಸರ್ವಿಸ್ ಹೋಗ್ತಿದ್ದೆ. ಮತ್ತೆ ಇಲ್ಲಿ ಬೇರೆ ಪ್ರೈವೇಟ್ ಬಸ್ಗಳು ಈ ರೂಟ್ಲಿ ಬರ್ತಿದ್ವು. ಬರುವಾಗ ಬಸ್ಸಲ್ಲಿ ಬರೋದು ಅಲ್ಲ, ಕುದುರೆ ಹೊಡ್ಕೊಂಡು ಬರುವಾಗ ಹೇಗೆ ಯಾವ ದಾರಿಯಲ್ಲಿ ಬರ್ತಿದ್ರಿ? ನೀವು ಬಂದ ದಾರಿಗಾಗಿ ಬಂದ್ವಿ ಪಾರಾಣೆ ಮೇಲೆ, ಅದೇ ರೂಟ್ ಹತ್ತಿರ ನನಗೆ ಅದಲ್ಲಿ ಬಂದಿದ್ದೇನೆ. ಮೂರು ಕುದುರೆಗಳನ್ನ ಇಟ್ಕೊಂಡು ಅದರಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿರ್ಬೇಕಲ್ವಾ? ಮಾಡಿದೆ. ಅಂದ್ರೆ ಆಗ ನಾವು ಬೆಲೆ ತೇಳಿದ್ರೆ 50 ಪೈಸೆ ಒಂದು ತೆಂಗಿನಕಾಯಿಗೆ, 1 ರೂಪಾಯಿ ಕೊಟ್ರೆ 2 ತೆಂಗಿನಕಾಯಿ ಸಿಗ್ತಿತ್ತು. ಇವರ ಅಣ್ಣ ಅಪ್ಪಾಜಿಯವರು ಇದ್ರು, ಅವರು ನಾವು ಸಂತೆಗೆ ಹೋಗೋದು. ಆಗ 5 ರೂಪಾಯಿ ತೆಂಗಿನಕಾಯಿ ತೆಗೆದ್ರೆ 10 ತೆಂಗಿನಕಾಯಿ ತೆಗಿತಿದ್ರು. ಫಸ್ಟ್ ತೆಂಗಿನಕಾಯಿ ತೆಗಿತು. ಅಲ್ಲಿಂದ ನಮ್ಮ ತಂದೆ ತಾಯಿಗೆ ಸ್ವಲ್ಪ ವಿಳ್ಳೆದೆಲೆ ಮತ್ತೆ ಅಡಿಕೆ ಇಷ್ಟು ತರದ್ದು ನನ್ನದ್ರಲ್ಲಿ. ಅದ್ರಲ್ಲಿ ಜೀವನ ಮಾಡ್ತಿದ್ದು ಬಾಳ ಬಂಗ ಇತ್ತು ಸರ್ ನನಗೆ. ಆಗ 150 ರೂಪಾಯಿ ಕೊಟ್ಟು ಕುದುರೆ ತಗೊಂಬಂದ್ರಲ್ಲ, ಎಷ್ಟು ದಿನದಲ್ಲಿ ದುಡಿದ್ ಬಿಟ್ರಿ? ತಂದು ಒಂದು 2-3 ದಿವಸದಲ್ಲಿ ಶುರು ಮಾಡಿದೆ ಕೆಲಸ. ದಿನ ಎಷ್ಟು ದುಡಿತಾ ಇದ್ರಿ? ದಿನ 9 ರೂಪಾಯಿ ಸಿಗ್ತಿತ್ತು. ನೋಡಿ, ದಿನ 9 ರೂಪಾಯಿ ಅಂದ್ರೆ ತಿಂಗಳಿಗೆ 270 ರೂಪಾಯಿ ಬಂದ್ ಹೋಯ್ತು ಅಲ್ಲೇ ಕುದುರೆ ದುಡ್ಡು. ದಿನಸ ಸಿಕ್ಕೋದಿಲ್ಲ. ಹಾಗೆ ಫೋನ್ ಇರ್ಲಿಲ್ಲ, ಮನೆಗೆ ಬಂದು ಹೇಳ್ತಿದ್ರು. ಇಲ್ಲ ನಾ ಟೌನ್ ಹೋಗ್ತಿದ್ದೆ, ಅಲ್ಲಿ ಹೇಳ್ತಿದ್ರು. ಒಟ್ಟು ಒಂದ್ 2-3 ತಿಂಗಳಲ್ಲಿ ದುಡ್ದು ಬಿಟ್ರಿ ಅಲ್ವಾ? ದುಡ್ಡೇ ದುಡ್ಡು ಬಂದು ಬಿಡ್ತೀನಿ 100 ರೂಪಾಯಿ. ಮತ್ತೆ ಉಳಿದದ್ದು ಲಾಭ, ಮತ್ತೆ ಅದಕ್ಕೇನು ವಿಶೇಷವಾಗಿ ಹಿಂಡಿ ಭೂಸ ಕೊಡ್ಬೇಕಂತ ಏನಿರ್ಲಿಲ್ಲ ಅಲ್ವಾ? ಏನಿಲ್ಲ. ಅದ್ರಲ್ಲಿ ಸ್ವಲ್ಪ ತೋಟದ ಹೆರ್ತಾಗಿರ್ತೆ ಮಾಡ್ತಿದ್ದೆ ನಾನು. ಅದನ್ನ ಯಾಕೆ ನೀವು ಮುಂದುವರಿಸಲಿಲ್ಲ ಕುದುರೆಗಳನ್ನ ಸಾಕು? ಆಗಿಲ್ಲ, ಬೈದ್ರು ಕೆಲವು ಜನ. ಬಾಂಡ ಕುದುರೆ ಇಟ್ಟವರು ಹೇಳಿದಾರೆ, ನೋಟು ಕಾರ್ಯಪ್ಪ ಸೋತೋಪಿಯ ಬಾಂಡ ಕೆಲಸ ಬಾಂಡ ನೀಕ್ ಅಂತ ಹೇಳಿ ಮತ್ತೆ ಹಾಗೇನೆ ಬಿಟ್ಟೆ. ಬ್ಯಾಡ್ ಮತ್ತೆ ರೈಟ್ ಹೋದೆ ಎಸ್ಟೇಟ್ ರೈಟ್ಗೆ. ನೀವು ಕುದುರೆ ಇಟ್ಟು ಸೋಲಿಲ್ಲ, ಗೆದ್ರಿ ಅಲ್ವಾ? ಅದು ನನಗೆ ಹೆವಿ ಆಗ್ತದೆ, ಅದು ಇಲ್ಲಿಗೆ ಪೆಟ್ಟಾಗ್ತದಲ್ಲ. ಇಬ್ರು ಕೈ ಕೊಡ್ಬೇಕೈಕೆ, ಕೈ ಕೊಡೋ ವಿಧಾನ ಬೇರೆ ಇದೆ. ಅಷ್ಟು ಸುಲಭದ ಆಗೋಲ್ಲ. ಅದು ಲಿಫ್ಟ್ ಮಾಡಿದ್ರೆ ಬಾರಿ ಈಸಿ ಸರ್. ಊಟನ ಹೀಗೆ ಮಗಚಿಬಿಟ್ಟು ಅಡಿ ಕೈ ಕೊಟ್ಟು ಒಂದೇ ಸರಿ ಹಾಕೋದು. ಅದು ಅಭ್ಯಾಸ ಇರೋರಿಗೆ ಮಾತ್ರ ಅದು ಕೆಲಸ ಆಗೋದು. ಇದ್ರೆ ಸಾಧ್ಯ ಇಲ್ಲ. ಅದು ಹೈಟ್ ಜಾಗ ಇದ್ರೆ ಕುದುರೆ ಮಗಚಿಗೆ ಬರ ಸುಲಭ, ಡೌನ್ ಆದ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ನೀವು ಕುದುರೆ ಇಟ್ಟಾಗ ಎಷ್ಟು ವಯಸ್ಸು ನಿಮ್ದು? ನನಗೀಗ 38, 41, 42 ಅಷ್ಟೇ. ಈಗ ನಿಮ್ಗೆ 3 ಎಕರೆ ಗದ್ದೆ ಇದೆ, 1-5 ಎಕರೆ ತೋಟ ಇದೆಯಲ್ಲ, ನೀವೇ ಸಂಪಾದನೆ ಮಾಡಿದ್ದ ಅಪ್ಪ ಕೊಟ್ಟಿದ್ದ ಹೇಗೆ? ಇಲ್ಲ, ನಾವೇ ಸಂಪಾದನೆ ಮಾಡಿದ್ದು. ಬೆಲೆಗೆ ತಗೊಂಡಿಲ್ಲ, ಜಮಲೆಂಡು ತಂದೆ ಮಾಡಿದ್ದು ಸ್ವಲ್ಪ ಇತ್ತು, ಅದನ್ನ ನಾವು ಸೇವ್ ಮಾಡಿಬಿಟ್ಟು. ನನ್ನ ಬ್ರದರ್ ಇದ್ದ ಎಕ್ಸ್ ಆರ್ಮಿ ಅವರು, ಅವರು ಸೋಮಪೇಟ್ಲಿದ್ದಾರೆ, ಅವ್ರು ಹಿರಿಯೋದ್ರು, ಅವ್ರು ಸಂಸಾರ ಇದ್ದಾರೆ ಅಲ್ಲಿ. ನಮಗೆ ಸ್ವಲ್ಪ ಸಾಲ ಆಯ್ತು, ಜಪ್ತಿಗೆ ಇಲ್ಲಿ ಬಂದ್ಬಿಟ್ರು ಕಾರ್ ತಗೊಂಡು. ಏನ್ ಮಾಡುದು ಇನ್ನು? ವಿಧಿ ವಸಾತು ಇಲ್ಲಿ ನಡ್ಕೊಂಡ ಮನೆಯವರು ಇದ್ದಾರೆ, ಅವ್ರಿಗೆ ನಾವು ಸೇಲ್ ಮಾಡುದು. ಆಗ 1 ಎಕರೆಗೆ 12,000 ರೂಪಾಯಿ, 65,000 ರೂಪಾಯಿ ಕೊಟ್ಟರು. ಸಾಲ ಇತ್ತು, ಸಾಲ ಅವರೇ ಕಟ್ಟಿದ್ರು. ಆಗ ನನಗೆ 10,000 ರೂಪಾಯಿ ಸಾಲ. ಆಗ 10,000 ರೂಪಾಯಿ ಬಾರಿ ಹೆದರ್ತಿದ್ದೆ. ಕೃಷಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಬೆಳವಣಿಗೆ ಆಗಿದ್ದೀರಲ್ವಾ? ಆಗಿದ್ದಾನೆ. ಇನ್ನು ಮಗನು ಅಷ್ಟೇ ಹುಷಾರಿದ್ದಾನೆ, ದೇವರದಲ್ಲಿ ಚೆನ್ನಾಗಿ ಆಗ್ತೀವಿ. ನಾನು ಕಣ್ಣು ಮುಚ್ಚಿ ಹೋದ್ರೆ ಮಗನು ರೆಡಿ ಇದ್ದಾನೆ, ಮಗನ ಮಕ್ಕಳು ಹುಷಾರಿದ್ದಾರೆ, ತೊಂದರೆ ಇಲ್ಲ. ಹೇಳ್ತಾರೆ ನಾನು ಇನ್ನೂ 10 ವರ್ಷ ಬದುಕಿರ್ತೀನಿ ಅಥವಾ 100 ವರ್ಷ ದಾಟ್ತೀನಿ ಅಂತ ಹೇಳೋದಿದೆ. ಕುತೂಹಲಕ್ಕೆ ಹೇಳಿ, ಎಷ್ಟು ವರ್ಷ ನೀವು ಇನ್ನೂ ಆರೋಗ್ಯವಾಗಿ ದೃಢವಾಗಿ ಗಟ್ಟಿಯಾಗಿ ಇರಬಲ್ರಿ? ಒಂದು 4-5 ವರ್ಷ ಇರ್ಬೋದು ಅಂತ ಆಗ್ತದಪ್ಪ. ಅಲ್ಲ, ಈಗ 83, ಇನ್ನು 4-5 ವರ್ಷ ಅನ್ನೋ ತರ ಯಾಕೆ ಅನ್ಕೊಂತೀರಿ? ನಿಮ್ಗೇನು ಏನು ಅಂತ ತೀರಾ ಸಮಸ್ಯೆಗಳಾಗಿಲ್ಲ, ಈಗಲೂ ಲವಲೋಕಿಯಿಂದ ಕೆಲಸ ಮಾಡ್ತೀರಿ. ನಮ್ಮ ಕೆಲವೊಬ್ರು ಶ್ರೋತೃಗಳು ಹೇಳ್ತಾರೆ, 90-95 ವರ್ಷ ವಯಸ್ಸಿನ ಹಿರಿಯರು, ಏನ್ 100 ವರ್ಷ ದಾಟ್ತೀನಿ, ಏನು ಕಷ್ಟ ಇಲ್ಲ ಅಂತ ಅನ್ನೋ ಮಾತುಗಳನ್ನು ಕೇಳೋದಿದೆ. ಅಲ್ಲಿ ತಲುಪಾಗಿಲ್ಲ, 100ಕ್ಕೆಲ್ಲ ಇನ್ನು 4-5 ವರ್ಷ ಇರ್ಬೋದು. ನನ್ನ ಮನಸ್ಸಲ್ಲಿ ರಾತ್ರಿ ಮಲಗುವ ಯೋಚನೆ ಮಾಡುದು, ಬೆಳಿಗ್ಗೆ ಯೋಚನೆ ಮಾಡ್ತೀನಿ, ನಿಮ್ದು 2 ವರ್ಷ ಇರ್ಬೋದು ಎಲ್ಲ ಹೋಗ್ತೀನೋ ಕಣ್ಣು ಮುಚ್ಚೇನೋ ಅಂತೇಳಿ ಆಗ್ತದೆ ಅಂದ್ರೆ ಸರಿ. ಹಾಗೆ ಮಗನಿಗೆ ಎಚ್ಚರ ಮಾಡುದು, ಎಚ್ಚರ ಬೇಕಪ್ಪ, ಈ ತರ ಈ ತರ ವ್ಯವಸ್ಥೆ ಮಾಡ್ಬೇಕು ಕಣ್ಣು ಮುಚ್ಚೋದ್ರೆ. ಗೊತ್ತಿರೋದಿಲ್ಲಲ್ಲ, ಎಲ್ಲ ವಿವರ ಹೇಳಿಬಿಟ್ಟಿ ನನಗೆ, ಈ ತರ ಮಾಡ್ಬೇಕು ಅಂತೇಳಿ. ತುಂಬಾ ನರಳಾಡವರು ಯೋಚನೆ ಮಾಡ್ತಾರೆ, ಇವತ್ತು ನಾಳೆ ಇವತ್ತು ನಾಳೆ ಅನ್ಕೊಂಡನು ಇನ್ನೂ 4-6 ವರ್ಷ ಬದುಕಿರ್ತಾರೆ. ನೀವು ಇಷ್ಟು ಉಲ್ಲಾಸವಾಗಿದ್ದೀರಿ, ಚೆನ್ನಾಗಿದ್ದೀರಿ, 4-6 ವರ್ಷಕ್ಕೆ 16 ವರ್ಷ ನೀವು ಇದ್ರೆ ಅದೊಂದು ಸಮಾಜಕ್ಕೆ ದೊಡ್ಡ ಕಾಣಿಕೆ. ಕಾರ್ಯಪ್ಪನವರೇ, ತಾವು ರೇಡಿಯೋದಲ್ಲಿ ಮಾತಾಡ್ತಾ ಇದ್ರಿ, ಹಾಗೆ ನಿಮ್ಮ ಮನೆಗೆ ಬಂದು ನಾವು ಮಾತಾಡುವಾಗ ಬಹಳ ಉಲ್ಲಾಸವಾಗಿ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ. ಹಿಂದೆ ಜೇನು ಸಾಕ್ತಾ ಇದ್ರಲ್ವಾ? ಆಗ ಪೇಟಿಗೆ 5 ರೂಪಾಯಿ, ನಮ್ಮ ಅಕ್ಕ ಬೀ ಕೀಪಿಂಗ್ ಟ್ರೈನ್ ಮಾಡ್ತಿದ್ದು ಬಾಗಮಣದಲ್ಲಿ. ಅವರಿಗೆ ತಿಂಗಳಿಗೆ 30 ರೂಪಾಯಿ ಸಂಬಳ, ಅದರಲ್ಲಿ ಅವರಿಗೆ ಫ್ರೀ ಆಗಿ 5 ಪೇಟಿ ಕೊಟ್ಟಿದ್ದಾರೆ. ಆಗ 5 ರೂಪಾಯಿ ರೇಟ್ ಹೇಗೆ, ಮತ್ತೊಂದು ಎಕ್ಸ್ಟ್ರಾ ಒಂದು ಪೇಟಿ ಕೊಟ್ಟು, ಆಗ 6 ಪೇಟಿಗೆ ಅದನ್ನ ಇಟ್ಟಿದ್ದೆ ಸುಮಾರು ಸಮಯ. ಮತ್ತೆ ಅದ್ರ ಇಂಟ್ರೆಸ್ಟ್ ಕಡಿಮೆ ಆಯಿತು, 4 ರೂಪಾಯಿಲಿ ಮಾರಿದ್ದೀನಿ, 4 ಕೆಜಿ, 3 ಕೆಜಿ, 5 ಕೆಜಿ. ಆ ಜೇನು ಮಾರಿಬಿಟ್ಟು ಒಂದು ಎಕ್ಸ್ಟ್ರಾ ಟ್ರಾಕ್ಟರ್ ತಗೊಂಡಿದ್ದೀನಿ, ಅದು ಮಿಷಿನ್ ಉಂಟಲ್ಲ ಅದಕ್ಕೆ. ಸುಮಾರು ವರ್ಷ ಮಾಡಿದೆ. ಅಕ್ಕವರು ಶಿವಮೊಗ್ಗದಲ್ಲಿ ನರ್ಸ್ ಆಗಿದ್ರು, ಅವ್ರಿಗೆ ಸಿಗ್ತಿತ್ತು. ಮದುವೆ ಆದ ಮೇಲೆ ತಗೊಂಡಿದ್ದವರು ಬಿ ಕೆ ಪಿ ಟ್ರೈ ಮಾಡಿ, ಅವ್ರಿಗೆ ಸ್ವಲ್ಪ ಬಡತನ ಇತ್ತು, ಆಗಲೂ ಅಲ್ಲಿಂದ 6 ಪೇಟಿ ತಗೊಂಡು ಜೀವನ ಮಾಡ್ದು. ಈಗ ಜೇನು ಸಾಕ್ತಾ ಇಲ್ವಾ? ಈಗ ಜೇನು ಸಾಕ್ತಾ ಇಲ್ಲ, ನೋಡ್ಬೇಕು. ಈಗ ನಿಮ್ಮ ಮಾತು ಪ್ರಕಾರ ಒಂದು ಮಡಿಕೆಯರ್ ತೆಗೆದು ಏನಾದ್ರು ಮಾಡ್ಬೇಕು. ಪೇಟೆಯಲ್ಲಿ ಸಿಗ್ತದೆ ಸಾಧಾರಣ ಆರ್ಡಿನರಿ ಮಣ್ಣಿನ ಮಡಿಕೆ, ನೋಡ್ಬೇಕು. ಒಂದು ಸಾಕ್ಬೇಕು ಉಂಟು, ಯಾಕಂದ್ರೆ ನಿಮ್ಗೆ ಅನುಭವ ಇದೆ. ಒಂದು ಇದೇನು ಗದ್ದೆ ಕೆಲಸ ಮಾಡಿದಷ್ಟು ಕಾಫಿ ಗಿಡ ಬೆಳೆಸಿದಷ್ಟೇನು ಕಷ್ಟ ಇಲ್ಲ. ಹಚ್ಚದಾಗಿ ನನಗೆ ಗೊತ್ತುಂಟು, ಅದನ್ನ ಕಟ್ಟಬೇಕು. ಈಗ ಪೇಟಿ ಎಚ್ಚರ ಕೊಡ್ಬೇಕು ಮುಂದೆ. ಆಗ ಜನ ಜೀ ಹೇಳ್ತವೆ, ಮತ್ತೆ ಒಂದೆರಡು ಕಚ್ಚಿತವೆ, ಕಚ್ಚಿದ್ರೆ ನಾವು ಏನ್ ಮಾಡಬಹುದು ಕಚ್ಚಿಕೊಳ್ತಾ. ಅದು ಪಿಪಿಗೆ ಬಾರಿ ಒಳ್ಳೆಯದು, ಜೀರ್ಣ ಕಚ್ಚಿದ್ರೆ. ಒಂದು 10 ಕಚ್ಚಿದ್ರೆ ಏನಾಗಲ್ಲ, ಅದ್ರಲ್ಲಿ ಹೆಜ್ಜೆನ ಕಚ್ಚಿದ್ರೆ ಡೇಂಜರ್. ಇದು ಬಾರಿ ಒಳ್ಳೆದಾಯ್ತು ಬಿಪಿಗೆ. ನೋಡಿ, ನಿಮಗೆ ವಿಚಾರ ಗೊತ್ತಿದೆ, ಅದೇನೋ ಕೈ ತಪ್ಪು ಹೋಗಿದೆ, ಆದ್ರೂ ಈ ಸಂದರ್ಭದಲ್ಲಿ ನೆನಪು ಮಾಡಿದೀವಿ ನಿಮಗೆ. ಶುರು ಮಾಡ್ಕೊಳ್ಳಿ, ಹೇಳ್ತಾರೆ, ಆಯುಸ್ಸನ್ನು ಹೆಚ್ಚಿಗೆ ಮಾಡುತ್ತಂತೆ ಜೇನು ಚುಚ್ಚಿದ್ರೆ. ಹೌದು, ಅದೇ ಕಾಯಿಲೆ ಕಜ್ಜಿ ಇಲ್ಲಿದ್ರೆ ವಾಸಿ ಆಗ್ತದೆ ಅಲ್ಲಿ ಕಚ್ಚಿದರೆ. ಆ ತರ ಎಲ್ಲ ಉಂಟು ಕೇಳಿ, ಒಳ್ಳೇದಾಗ್ತದೆ ಅದು. ಜೇನು ತೆಗೆಯುವಾಗ ಒಂದು ಹತ್ತು ನೋಣಕತ್ತೆ ಏನಾಗಲ್ಲ, ಮುಟ್ಟಬಾರದು. ಕಪ್ಪು ನೋಣಗಳು ಜಾಸ್ತಿ ಕಚ್ಚೋದು ನಮಗೆ, ಈ ಕೆಲಸಗಾರ ನೋಣ ಕಚ್ಚೋದು ಕಡಿಮೆ, ಗಂಡು ನೋಣ ತುಂಬಾ ಕಚ್ಚಿಬಿಡ್ತಾರೆ. ಹೇಳಿ ಕರೆಪ್ಪನವ್ರೆ, ತೋಟ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಏನ್ ಕೆಲಸಗಳನ್ನು ಮಾಡಬೇಕು? ಇಟ್ಕೊಳ್ಬೇಕಾದ್ರೆ ಅನ್ನೋದಿನ ನಾವು ತೋಟ ಸುತ್ತಬೇಕು, ಕಣ್ಣಿ ಕಂಡದನ್ನ ನೋಡಬೇಕು, ಅದು ಏನು ತಪ್ಪು ಉಂಟು ಹೇಳಿ ಅದನ್ನ ಸರಿಗೊಳಿಸಬೇಕು. ನಾನು ತೋಟಕ್ಕೆ ಹೋದ್ರೆ ಕತ್ತಿ ಇರ್ತೇನೆ, ಆ ಪ್ರಕಾರ ನಾನು ಸುತ್ತಿ ಕಂಬ ಚಿಗುರು ಅಡ್ಡ ಚಿಗುರು ಫಸಲು ಇದ್ದರೆ ಕಡಿತೀನಿ ಕೆಲವು ವೇಳೆ. ಈಗ ಕಡಿಕಾಗಲ್ಲ, ಸ್ವಲ್ಪ ಇನ್ನು ಹೂ ಫಸಲು ಬರ್ತದೆ ನೋಡಿ, ಆಗ ಅಡ್ಡಕ್ಕಿದ್ರೆ ಕಡ್ದು ಬಿಡ್ತೇನೆ, ಅದು ಕವರ್ ಮಾಡ್ತದೆ. ಈಗ ಸ್ವಲ್ಪ ಸೈಡಿಗೆ ಇರಬೇಕು, ಅದು ಸೈಡ್ ಇಟ್ಟರೆ ಒಳ್ಳೇದಾಗ್ತದೆ. ಕಂಬಚೂರು ಗಿಡದಲ್ಲಿ ಎನಿ ಟೈಮ್ ತೆಗಿಲೇಬೇಕು. ಮತ್ತೆ ವೇಸ್ಟ್ ಗಿಡ ಇರ್ತದೆ, ಕೆಲವು ಫಸಲು ಕೊಡದೆ ದೂರ ದೂರ ಅದು ಬಡ್ಡೆ ಹೊಡಿಬೇಕು. ಅದು ಈ ಪೂರ್ವ ದಿಕ್ಕಿನಿಂದ ಬಿಸಿಲು ಬೀಳ್ಬೇಕು, ಅದು ರೌಂಡ್ ಮಾಡಬಾರ್ದು, ಕ್ರಾಸ್ ಮಾಡಬೇಕು. ನಾನು ಕತ್ತಿಲೆ ಮಾಡ್ತಿದ್ದೆ, ಮಿಷಿನ್ ಕೆಲಸ ಗೊತ್ತಿಲ್ಲ ನನಗೆ. ಆ ತರ ಅದಲ್ಲಿ ಸೈಡ್ ಚಿಗಿರು ಬರ್ತದೆ, ಅದು ಒಂದು ಎರಡಡಿ ಬರುವವರೆಗೆ ಎಲ್ಲಾ ಚಿಗಿರುಗಳನ್ನು ಇಡಬೇಕು. ಮತ್ತೆ ನಮಗೆ ಸಂಶಯ ಬರ್ತದೆ ಈ ಚಿಗುರು ವೇಸ್ಟ್ ಅಂತ ಹೇಳಿ, ಪುನಃ ಅದರಲ್ಲಿ ಎರಡು ಇಡಬೇಕು. ಅದು ಸ್ವಲ್ಪ ಸ್ಟ್ರೆಂತ್ ಬರ್ತದೆ ಎರಡು, ಅದರಲ್ಲಿ ಒಂದು ವೀಕ್ ಇರ್ತದೆ, ಅದು ಚೆನ್ನಾಗಿ ಬೆಳೆದಿದ್ದರೆ ಒಂದು ತೆಗೆದು ಮತ್ತೆ ಒಂದನ್ನು ಇಡಬೇಕು, ಅದು ಒಳ್ಳೆ ಚೆನ್ನಾಗಿ ಬರ್ತದೆ ಚಿಗುರು. ನೋಡಿ, ಚಿಗುರು ತೆಗೆಯೋದ್ರ ಬಗ್ಗೆ, ಚಿಗುರು ಉಳಿಸೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತದ್ರಿ. ಮತ್ತೆ ತೋಟದಲ್ಲಿ ಹೆರ್ತೆಗೆ ದುಡ್ಡಿಲ್ಲದಿದ್ರೆ ಹೆರ್ತೆ ಮಾಡಿದ್ರು ಬರುವಲ್ಲ, ಕಾಪಾತು ಗೊಬ್ಬರ ಕೊಡಲೇಬೇಕು. ನಾನೊಂದು ವರ್ಷ ಹೆರ್ತೆ ಮಾಡಿಸಿಲ್ಲ, ಅನುಕೂಲ ಆಗಿಲ್ಲ, ಕಾಪಾತು ಚಿಗುರು ಮಾಡಿದ್ದೀನಿ, ಗೊಬ್ಬರ ಹಾಕಿದ್ದೀನಿ ಗದ್ದೆಗೆ ಅಷ್ಟೇ. ನಾನು ನಾಟಿ ಕೆಲಸಕ್ಕೆ ಮೊದಲು ಗೊಬ್ಬರ ಹಾಕೋನು, ಈ ವರ್ಷ ಆಗಲಿಲ್ಲ, ಗೊಬ್ಬರ ಸಿಕ್ಕಲಿ ನನಗೆ. ಎರಡು ದಿವಸ ಮುಂಚೆ ಚೆಲ್ಲಿ ಬಿಡ್ತೇನೆ ಗೊಬ್ಬರನ, ಮಾಡಿದ್ರೆ ಬೀಜಾಕ್ತೇನೆ, ಚೆನ್ನಾಗಿ ಬರ್ತದೆ. ನಾಟಿಗೆ 8 ದಿವಸ ಮುಂದೆ ಗೊಬ್ಬರ ಹಾಕಿದುಂಟು, ಭಾರಿ ಹುಲಸಾಗಿ ಬರ್ತದೆ. ನಾ DAP ಗೊಬ್ಬರ ಯೂಸ್ ಮಾಡುದು, ಈ ವರ್ಷ ಸಿಕ್ಕಲಿಲ್ಲ ನನಗೆ, ಕೆಲಸ ಮಾಡ್ತೇನೆ ತೊಂದರೆ ಇಲ್ಲ. ಭತ್ತದಲ್ಲಿ ನೀವು ಬೇರೆ ಬೇರೆ ತಳಿಗಳನ್ನ ಬೆಳ್ಕೊಂತ ಬಂದಿದ್ರಿ, ಮತ್ತೆ ಈ 83ನೇ ವಯಸ್ಸಿನಲ್ಲೂ ಭತ್ತ ಬೆಳೆಯೋದನ್ನ ಬಿಟ್ಟಿಲ್ಲ. ಏಕಲಿಗೆ ಬಿತ್ತನೆ ನಾನೇ ಮಾಡ್ತೀನಿ, ಮಗನು ಅರ್ಧ ಮಾಡ್ತಾನೆ, ನಾನು ಅರ್ಧ ಮಾಡ್ತೇನೆ, ಈ ವರ್ಷ ಮಾಡಿದ್ದೇನೆ. ಮತ್ತೆ ತೇವರಿ ಕೆಲಸ ಪೂರ್ತಿ ನಾನೇ ಮಾಡುದು, ತೋಡಿ ಕೆಲಸ ಈ ವರ್ಷ ಸ್ವಲ್ಪ ಮಾಡಿದೆ ಬಿಟ್ಬಿಟ್ಟೆ, ಎಲ್ಲ ಕೆಲಸ ಮಾಡ್ತೇನೆ. ನಾನು 100 ಬಟ್ಟಿ ಗದ್ದೆದು ಕಂಪ್ಲೀಟ್ ಹುಲ್ಲು ಕಡಿತೇನೆ. ಮಗ ಕಳಿಸ ಮನಲ್ಲಿದ್ದ, ಅವ್ನು ಹೊರತಾನೆ, ನಾ ಕಡ್ದು ಬಿಡ್ತೀನಿ. ಇವತ್ತಾರು ಕಡೆಗೆ ರೆಡಿ, 4-5 ಗಂಟೆ ಕಡಿತೀನಿ, ಹೊರಕಾಗೋಲ್ಲ, ಬರಿ ಕಷ್ಟ. ಕೆಲಸ ಮಾಡ್ತೀನಿ, ಚೆನ್ನಾಗಿ ಇಟ್ಟಿದ್ದೀನಿ, ಯಾವುದಷ್ಟೇ ಗುದ್ದಲಿ ಕತ್ತಿ ಮಚ್ಚುಗ ಕ್ಲಿಯರ್ ಬಹಳ ಚೆನ್ನಾಗಿ ಇಟ್ಟಿದ್ದೀನಿ. ಹತಾರುಗಳು ಚೆನ್ನಾಗಿದ್ರೆ ಕೆಲಸ ಸಲೀಸಾಗಿ ಸಾಕ್ತಾರೆ ಅಲ್ವಾ? ನೇಗಿಲು ನೋಗ ತಾಯ ಎಲ್ಲ ಉಂಟು, ಎಲ್ಲ ಮಡಿ ಮೇಲೆ ಅಟ್ಟಲ್ಲಿ ಉಂಟು. ಫೀಲ್ಡ್ ಗಳಿಗೆ ಬೇಕಾಗುತ್ತೆ ಕ್ರಮೇಣ, ಹೇಗೆ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾವಲ್ಲ. ಬಹುಶಃ ಭೂಮಿ ಮಾಡುವಂತಹ ಸಂದರ್ಭ ಬಂದು ಸರ್ಕಾರಕ್ಕೆ ಏನಾದ್ರು ಒತ್ತು ಕೊಟ್ಟು ಬಿಟ್ರೆ, ಏನಾದ್ರು ಒಂದು ಸಲಹೆ ಬಂದು ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ನೋಡಿ. ಹಾಗೆ ಎಲ್ಲರೂ ಭೂಮಿ ಮಾಡ್ತಾರೆ, ಇಲ್ಲದ್ರೆ ಹಡ್ಲು ಬಿಟ್ಟ ಭೂಮಿ ಏನಾದ್ರು ಸರ್ಕಾರ ಒಂದು ಕ್ರಮೇಣ ಇರಬಹುದು. ಈಗ ಆನೆ ನಷ್ಟ ಹೇಳ್ಬಿಟ್ಟು ಜನ ಭೂಮಿ ಬಿಟ್ಟು ಬಿಟ್ರಲ್ಲ, ಸರ್ಕಾರದಿಂದ ಏನಾದ್ರು ಒಂದು ಇರಬಹುದು, ಈಕೆ ಕಂಡುಹಿಡಿಬಹುದು. ಆಶಾದಾಯಕವಾಗಿ ಜೀವನ ಮಾಡ್ತದ್ರಿ, ಒಳ್ಳೇದೆ. ಕೃಷಿಯಲ್ಲಿ ಪರಿಶ್ರಮ ಅನ್ನೋದು, ಜಾಣತನ ಅನ್ನೋದು ಸಖತ್ತ ಕೆಲಸ ಮಾಡುತ್ತಲ್ವಾ? ಇದೆ, ಚೆನ್ನಾಗಿ ಮಾಡ್ತೀನಿ. ತುಂಬಾ ಶ್ರಮ ಉಂಟು, ಆಸೆ ಉಂಟು, ಮಾಡಬೇಕು, ಚೆನ್ನಾಗಿರ್ಬೇಕು, ಬಡತನ ಇರಬಾರ್ದು. ಬಡತನ ಇರಲಿ, ಒಂದು ಮಿತಿಯಲ್ಲಿ ಇದ್ರೆ ಸಾಕೋದು, ಹೈಯೆಸ್ಟ್ ಆಗಿ ಬದುಕು ಬರ್ ನಾವು, ಭಾರಿ ಅದು ಹೇಸಿಗೆ ಆಗ್ತದೆ. ನಮಗೆ ಚಲಾವಣೆಗೆ ದುಡ್ಡು ಬೇಕು, ಊಟಗೆ ಹಾಕಿಬೇಕು, ನಾವು ಹೋಗಲಿ ಬರೋಲಿ ಎಲ್ಲ ನಮಗೆ ತಾಪದ್ರೆ ಇರಬಾರ್ದು, ಅಷ್ಟಿದ್ರೆ ಸಾಕು, ಅದೇ ಜೀವನ. ಒಂದು ತುಂಬಾ ಆಸೆಗೆ ಹೋದ್ರೆ ಅದು ಪ್ರಯೋಜನ ಆಗೋಲ್ಲ. ನಾನು ಆತಲ್ಲಿ ಬದುಕಲಿಲ್ಲ, ಅದನ್ನ ನಂಗೆ ಬೇಜಾರಿಲ್ಲ. ದುಡ್ಡು ಕಾಸು ಒಂದು ದಿವಸ ಏನಿಲ್ಲದ್ರು ಬೇಜಾರಿಲ್ಲ, ಅದು ನಾಳೆಗೆ ಸರಿ ಆಗ್ತದೆ. ನನ್ನ ಆಶಾಭಾವನೆ ಹಾಗಿದೆ. ದುಡ್ಡು ಇಲ್ಲದಿದ್ರು ಬದುಕಬಹುದು, ಆದ್ರೆ ಅಕ್ಕಿ ಇಲ್ಲದಿದ್ರೆ ಬದುಕಕ್ ಆಗಲ್ಲ ಅಲ್ವಾ? ದುಡ್ಡು ಒಂದು ವಾರ ಇಲ್ಲದ್ರು ಪರವಾಗಿಲ್ಲ, ಜೀವನ ಮಾಡಬಹುದು, ಬೇಜಾರಿಲ್ಲ. ಅಲ್ಲಿ ಹಸುಗಳನ್ನ ಸಾಕೋದು ಕೈ ಬಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ, ಇದೆ. ಈಗ 4 ನಾಟಿ ದನಗಳಿವೆ, ಒಂದು 2 ಲೀಟರ್ ಹಾಲು ಕೊಡ್ತದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಪುನಃ ಒಂದು ಹಸ ತಗೊಂಡಿದ್ದೀನಿ, ಅದು ನೋಡು, ಅದು ಹೀಟಿಗೆ ಬಂದು ನೋಡ್ಬೇಕು. ಅದೊಂದು ಬೇರೆ ತಳಿ, ಗೀರು ತಳಿ ಅಂತೇಳಿ, ಚೆನ್ನಾಗಿದೆ ಅದು. ಇನ್ನೆಲ್ಲರೂ ನೋಡ್ಬೇಕು, ಒಂದ್ 2 ಹಸುಗಳು ಕೊಟ್ಟಿಗೆ ಬೇಕು, ಸಗಣಿ ಉಂಟು, ಗೊಬ್ಬರ ಚೆನ್ನಾಗಿದೆ, ತೊಂದರೆ ಗಂಜಲ ಎಲ್ಲ ತುಂಬಾ ಮಾಡ್ತೀನಿ. ಕೊಟ್ಟಿಗೆ ಕೆಲಸ ಪೂರ್ತಿ ನಾನೇ ಮಾಡ್ತೀನಿ, ನನಗೆ ಅಭ್ಯಾಸ ಉಂಟು. ಅದು ರೋಗ ರುಜನೆ ಸ್ವಲ್ಪ ಅವಾಯ್ಡ್ ಆಗ್ತದೆ, ಈ ಗೋಮೂತ್ರ ಮುಟ್ಟಿದ್ರೆ ಬೆರಳು ಇದಕ್ಕೆಲ್ಲ ಒಳ್ಳೇದಾಗ್ತದೆ, ಗಾಯ ಎದುರು ವಾಸಿ ಆಗ್ತದೆ. ಮಗ ಸೊಸೆ ಮಡಿಕೇರಿಯಲ್ಲಿ ಇದಾರೆ, ನೀವು ಕೃಷಿ ಬಿಟ್ಟು ಅಥವಾ ತೋಟ ಬಿಟ್ಟು ಗದ್ದೆ ಬಿಟ್ಟು ಇಲ್ಲಿಗೆ ಬಂದು ಇದ್ಬಿಡಿ ಅಂತ ಹೇಳ್ತಾರಾ, ಅಥವಾ ಅವರೇ ಬಂದು ಕೆಲಸ ಕೈ ಜೋಡಿಸಿ ಮಾಡ್ತಾರ? ಏನಿಲ್ಲ, ಅವಕ್ಕೇನ ಎನ್ಕರೇಜ್ ಕೊಡು, ಚೆನ್ನಾಗಿ ಅಲ್ಲಿ ದುಡ್ದು ನೀವು ಮಾಡ್ಕೊಳ್ಳಿ, ನಾನು ಇಲ್ಲಿ ನನ್ನ ಕೆಲಸ ನಾ ಮಾಡ್ಕೊಳ್ಳಿರ್ತೀನಿ, ನಿಮ್ಗೆ ನನ್ನ ವಿಷಯ ಬೇಜಾರು ಬೇಡ, ಮಲಗಿದಲ್ಲಿ ಆಗುವಾಗ ನೋಡಿಕೊಳ್ಳಿ ನನ್ನನ್ನು ಅಂತ ನಾನು ಮಗನಿಗೆ ಹೇಳು, ಸೊಸೆಗೆ ಹಾಗೆ ಹೇಳುದು. ಇನ್ನು ಮಲಗಿದಾದ್ರೆ ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ, ಅಲ್ಲಿವರೆಗೆ ನಾನು ನನ್ನ ಕಾಲು ಕೈ ಗಟ್ಟಿ ಉಂಟು, ನಾನು ಹೋಗ್ತಾ ಬರ್ತಾ ಇರ್ತೀನಿ. ಮನುಷ್ಯ ಗಟ್ಟಿರೋ ತನಕ ಯಾರ ಸಹಾಯನೂ ಬೇಕಾಗಿಲ್ಲ. ಮೆತ್ಕಾದ್ಮೇಲೂ ಒಂದ್ ರೀತಿಯಲ್ಲಿ ನಮ್ಗನ್ಸುತ್ತೆ ಮಕ್ಕಳು ಮರಿ ವೈದ್ಯರು ಅಂತ, ಆಗ್ಲೂ ಎಷ್ಟೋ ಸಾರಿ ಯಾರು ಸಹಾಯಕ್ಕೆ ಬಂದ್ರು ಪ್ರಯೋಜನ ಆಗ್ಲಿಕ್ಕಿಲ್ಲ ಅನ್ನೋ ತರನು ಮಾತಾಡೋದಿದೆ. ಒಟ್ಟಾರೆ ನಮ್ ನಮ್ಮ ಮಟ್ಟದಲ್ಲಿ ನಾವು ಶ್ರಮ ಪಟ್ಟು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಒಳ್ಳೇದೆ ಅಲ್ವಾ? ಹೇಳುವಾಗ ಏನು ಆಗುದ ಹೇಳಿದ್ರೆ ಅದು ಸಂಶಯ ಬಂದ್ಬಿಡ್ತದೆ ಅಷ್ಟೇ, ಮತ್ತೆ ಅದ್ರಲ್ಲಿ ತೊಂದರೆ ಇಲ್ಲ. ನಾನು ಹೇಳಿದ್ರೆ 6 ಗಂಟೆ ಹೇಳ್ತೀನಿ ಅಂತ, 6 ಗಂಟೆ ಎದ್ದು ದೇವರ ದೀಪ ಹಚ್ಚಿ ಮಾಡಿ ಕಾಫಿ ನಾನೇ ಮಾಡಿಕೊಳ್ಳುದು. ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿತೀನಿ, ಒಂದು ಮಗ್ ಉಂಟು, 1/2 ಲೀಟರ್ ನಂಗೆ ಬೇಕು. ಅಮೆರಿಕದಲ್ಲಿ ನಮ್ಮ ತಂಗಿ ಮಗಳು ಡಾಕ್ಟರ್ ಆಗಿದ್ದಾಳೆ, ವಿಟಾಮಿನ್ ಒಂದು ಪೌಡರ್ ಕೊಡ್ತಾರೆ, ಅದನ್ನ ಹಾಕಿ ಒಂದು ಸ್ಪೂನಿಗೆ ಬಿಸಿ ನೀರು ಹೊಯ್ದುಬಿಟ್ಟು ರೆಗ್ಯುಲರ್ ಕುಡಿತೀನಿ. ಮತ್ತೆ ನಾನು ಕಾಫಿ ಕುಡಿಯಲ್ಲ, ಮತ್ತೆ 10 ಗಂಟೆಗೆ ಕಾಫಿ ಮಾಡಿ ಕೊಡ್ತೀವಿ, ಆಗಲೂ ಒಂದು ಮಗ್ಗು ನೀರು ಕುಡಿತೀನಿ. ಪುನಃ 2 ಗಂಟೆ ಊಟ ಮಗ್ಗು ನೀರು ಕುಡಿತೀನಿ, 4 ಮಗ್ಗು ದಿವಸ ಕುಡಿತೀನಿ. ನನ್ನ ಬಾಡಿ ಮೆಸೇಜ್ ಹಾಗೆ ಇದೆ, ನಾಲ್ಕು ಮಗ್ಗು ನೀರು ಕುಡಿಯನ್, ನಂಗೆ ಬೇಕೇ ಬೇಕು ಕುಡಿತೀನಿ, ನಾನೇ ಕಾಸಿ ಬೀಳೋದು, ಕಾಸಿ ನೀರಬೇಕು, ತಣ್ಣೀರು ಕುಡಿಯಲ್ಲ ಮತ್ತೆ ಫಿಲ್ಟರ್ ನೀರು ಕುಡಿಯಾಗಲ್ಲ, ತಣಿಸಿದ ನೀರು ಕುಡಿಯಲ್ಲ, ಅದ ಬಿಸಿ ನೀರಿನ ಬಿಂದು 100 ಡಿಗ್ರಿ ತಾನೆ, ಅಷ್ಟು 100 ಡಿಗ್ರಿದು ಬೇಡ. ಭತ್ತದಲ್ಲಿ ನೀವು ಬೇರೆ ಬೇರೆ ತಳಿಗಳನ್ನ ಬೆಳ್ಕೊಂತ ಬಂದಿದ್ರಿ, ಈಗ ಧಾನ್ಯ ಲಕ್ಷ್ಮಿ ಅನ್ಕೊಂಡು ಹೇಳ್ತಾ ಇದ್ರಿ, ಅದು ಚೆನ್ನಾಗಿ ಬಂದಿದೆ, ಇನ್ನು ಕದ್ರು ಹೋಗಿ ನೋಡ್ಬೇಕು. ಬ್ರದರ್ ಈರಪ್ಪನವ್ರು ಹೇಳಿದ್ರಪ್ಪ ಒಂದು ಕದ್ರು ಉಂಟು ಅಂತ, ತುಂಬಾ ಥ್ಯಾಂಕ್ಸ್ ಹೇಳಿದವರಿಗೆ, ನನ್ನ ಕಣ್ಣಿ ಕಾಣಲಿಲ್ಲ. ಚೆನ್ನಾಗಿದೆ ನೋಡ್ಬೇಕು, ನನಗೊಂದು 30 ಕೋಟಿ ಬತ್ತಾದ್ರೂ ಸಾಕು ಜೀವನಕ್ಕೆ, ಇದು ನಂದು ಸ್ಟಾಕ್ ಉಂಟು ಇಲ್ಲಿ, ಭತ್ತಗೆ ತೊಂದರೆ ಇಲ್ಲ. ಸಾಮಾನ್ಯವಾಗಿ ಎಷ್ಟು ದಾಸ್ತಾನು ಇಟ್ಕೊಂಡಿರ್ತೀರಿ? 40-50 ಕೋಟಿ ಭತ್ತ ಉಂಟು ಇವಾಗ, ಮೇಲೆ ಹಳೆ ಭತ್ತ ಉಂಟು, 25 ಭತ್ತ ಇದೆ. ಅದೀಗ ವಿಜಯಣ್ಣನಿಗೆ ಹೇಳಿದೆ, ಒಂದು 4-5 ಬಟ್ಟಿ ಮಾರಿಬಿಡೋಣಪ್ಪ ಇಲ್ಲ ಅಂತ ಹೇಳಿ, ಅದಕ್ಕೆ ರೇಟ್ ಇಲ್ಲ. ನೋಡಿ, 2 ವರ್ಷದ ಭತ್ತವನ್ನು ಇಟ್ಕೊಂಡು ನೋಡ್ತಾ ಇರ್ತೀರಿ, ಮುಂದಿನ ವರ್ಷ ಏನಾದ್ರೂ ವ್ಯತ್ಯಾಸ ಆದ್ರೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡು. ಆನೆಗಳ ಓಡಾಟ ಇಲ್ಲಿ ಹೆಚ್ಚಿದ್ರು ಹೇಗಿದೆ? ಸ್ವಲ್ಪ ತೊಂದರೆ ಆಗ್ಬೋದು, ಪಾಪ ಇದ್ರಿ ಬಿಟ್ಟುಬಿಟ್ರಿ ಈ ವರ್ಷ ಭೂಮಿ ಚಿನ್ನಪ್ಪನವರು, ಅವರ ಗದ್ದೆಗಾಗೇ ಬರೋದು ಆನೆ, ಏನ್ ಮಾಡಬೇಕಾಗುತ್ತೆ ಪಾಪ. ಅದು ಸ್ವಲ್ಪ ಇಳಿಜಾರು ಪ್ರದೇಶ, ಆನೆಗೆ ಸ್ವಲ್ಪ ಜಾರ್ತದೆ, ಅದೀಗ ಆನೆ ಜಾರೋದು, ಕೈ ಹಾಕೋದಿಲ್ಲ, ಕಾಲು ಹಾಕೋದಿಲ್ಲ, ಸುಮಾರು ಬಿಟ್ಟುಬಿಟ್ಟು ಪಾಪ ಅವ್ರಿಗೆ ಏನಿಲ್ಲ, ಎಲ್ಲೋ 5 ಕೋಟಿ ಭತ್ತ ಸಿಕ್ಕಿದ್ರು, ಇಲ್ಲ 5 ಕೋಟಿ ಗದ್ದೆಗೆ ಸೋತು ಹೋಗಿದ್ದಾರೆ ಪಾಪ. ಹಂದಿಗಳ ಹಾವಳಿನೂ ಇದೆಯಲ್ಲ? ಉಂಟು, ಹಂದಿಗಳದ್ದು ಉಂಟು, ಅಂದ್ರೆ ಅಷ್ಟು ದೊಡ್ಡ ಕಾಣುದಿಲ್ಲ, ಆನೆಗಳದ್ದೇ ಜಾಸ್ತಿ. ಈಗ ಮೇಲೆ ಬರೀ ಬರ್ತದೆ ಹಂದಿಗಳು, ಮೊದಲು ಬಾರಿ ನಷ್ಟ ಆಗ್ತಿತ್ತು ನಮಗೆ, ಕೊಯ್ಲಿಗೆ ಬಾರಿ ಕಷ್ಟ ಪಡ್ತೀವಿ ನಾವು. ತೋಟದಲ್ಲಿ ಬಾಳೆನೂ ಇಟ್ಕೊಂಡಿದ್ರೆ ಹೇಗೆ? ಇಲ್ಲ ಬಾಳೆ ಇಲ್ಲ, ಏನಾದ್ರು ಒಂದು ಒಳ್ಳೇದು ಕೆಟ್ಟದಿಗೆ ಬಾಳೆ ಬೇಕಾದ್ರೆ ಬರಿ ಕಷ್ಟ ಉಂಟು, ಎಲೆ ಇಲ್ಲ. ಅಂದ್ರೆ ಆನೆಗಳ ಸಮಸ್ಯೆಯಿಂದ ಅಥವಾ ಬೇಡ ಅಂತ ಎಲ್ಲ ತೆಗೆದು ಹಾಕಿದ್ದಾಯ್ತಾ? ಇಲ್ಲ, ನಮಗೆ ಬಾಳೆಗೊನೆ ಕಡಿಲಿಕ್ಕೆ ತೊಂದರೆ ಏನಿತ್ತಿಲ್ಲ, ಆನೆಗಳ ಆಗೋದಿಲ್ಲ. ಈಗ ಒಂದು ಸ್ವಲ್ಪ ಅಡಿಕೆ ಗಿಡ ನೆಟ್ಟಿದ್ವಿ, ಬಂದ್ರೆ ಮುಗಿದ್ರೆ ಮುಗಿಸಿ ಬಿಡ್ತದೆ, ಹಾಗೆಲ್ಲ ಬಾರಿ ತೊಂದರೆ ಆಗ್ತದೆ. ನಿಮ್ಮ ಶ್ರೀಮತಿ ಲಲಿತ ಅವರು, ಅವರೆಲ್ಲಿಯವರು, ಅವರಿಗೆ ಎಷ್ಟು ವಯಸ್ಸಾಗಿದೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಉಲ್ಲೇಖ ಮಾಡಬಹುದಾ? ನೋಡಿ, ಅವರು ಚಟ್ಟಳಿಯವರು, ಕೋರನ ಮನೆ ಅಂತೇಳಿ, ಮದುವೆ ಆಗಿ 55 ವಯಸ್ಸು ಆಯ್ತು. ನಾವು ಆನಿವರ್ಸರಿ ಸೆಲೆಬ್ರೇಷನ್ 17 ದಿವಸ ಮಾಡಿದ್ವಿ, 50ನೇ ವರ್ಷ, ಈಗ 5 ವರ್ಷ ಆಯ್ತು. ಮಹಿಳೆಯರಲ್ಲ, ಸ್ವಲ್ಪ ನೋವು ಬರ್ತದೆ ಮೈಯಲ್ಲಿ, ಅದು ಚಿಂತನೆ ಇಲ್ಲ, ಬೇಜಾರಿಲ್ಲ, ಅದು ಸ್ವಲ್ಪ ನೋವೆಲ್ಲ ಉಂಟು, ಸ್ವಲ್ಪ BP ಇದೆಲ್ಲ ಉಂಟು. ಈಗ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಇಲ್ಲ, ತಿಳಿದ್ರೆ ನನಗೆ ಆ ದಿನ ನಿದ್ದೆ ಬರಲ್ಲ, ನಡ್ಕೊಂಡವ್ರು ಹೋಗಿ ಎಲ್ಲ ಹೋಗಿ ಟ್ಯಾಬ್ಲೆಟ್ ತಂದು ಕೊಡ್ತೇನೆ. ಅದು ಕಂಟಿನ್ಯೂಸ್ ಹೇಳಿದ್ದಾರೆ, ಕೊಡಲೇಬೇಕು, ಒಂದು ಪೀರಿಯಡ್ ತಪ್ಪಬಾರ್ದು ಅಂತೇಳಿ. ಅದು ರೆಡಿ ಇದೆ, ಇಲ್ಲಿ ಕೆಲಸ ಮಾಡ್ತಾರೆ, ಇದೆಲ್ಲ ಅವರ ಕೆಲಸ, ಅಂಗಳ ಕ್ಲೀನ್ ಮಾಡಬೇಕು, ಊತೋಟ ಅದು ಇದು, ನೀರು ಹಾಕೋದಕ್ಕೆ ಸಾಯಂಕಾಲ ನೀರು ಹಾಕಬೇಕು, ಎಲ್ಲ ಮಾಡ್ತಾರೆ. ಮತ್ತೆ ಕೂರೋದಿಲ್ಲ, ನಾನೇ ಸ್ವಲ್ಪ ಕೂತು ಬಿಡ್ತೀನಿ ಇಲ್ಲಿ, ಆಯ್ತಾ, ಹೆಂಡತಿ ಕೂರೋ ಕೆಲಸ ಇಲ್ಲ, ಅವನಿಗೆ ಕೆಲಸ ಮಾಡಿ ಇರಬೇಕು. 6-7 ಗಂಟೆ ಮಟ್ಟ ಮಾಡಿದ್ದು ಉಂಟು ಇಲ್ಲಿ, ಕುಡಿಸೋದು ಕಚ್ಚಡ ಆಗಿ ತೆಗೆಯೋದು ಮಾಡೋದಿಲ್ಲ, ಸುಮ್ಮನೆ ಇರೋದಿಲ್ಲ, ಅಷ್ಟು ಅವರು ಮಾಡ್ತಾರೆ. ಹಾಲು ಕರಿಯೋದು ಮಾಡ್ತಾರೆ, ನಡ್ಕೊಂಡು ಹೋಗಿ ಆಗೋಲ್ಲ. ನಮ್ದು ಡೀಪು, ಪುನಃ ಅಪ್ಪು ಹತ್ತದು, ಅದು ಬಹಳ ಜನರು ನೆಂಟರು ಹೇಳ್ತಾರೆ, ಹೇಗೆ ಸುಧಾರಿಸ್ತೀನಿ ಅಂತ. ಹಂದಿ ಗುಡು ಮೇಲೆ ಇದೆ, ಇಲ್ಲಿ ಹೋಗೋದು ಹೇಗೆ, ಬರೋದು ಹೇಗೆ ತಗೊಂಡು, ಅದು ಅಭ್ಯಾಸ ಆಗಿ ತಗೊಂಡು ನಾವು ಮಾಡೋದು. ಇಂಟ್ರೆಸ್ಟ್ ಉಂಟು, ಇಂಟ್ರೆಸ್ಟ್ ಇದ್ರಿಂದ ಆ ಕೆಲಸ ಆಗೋದು. ನಾನು ಬಹಳ ವರ್ಷದಿಂದ ಹಂದಿ ಸಾಕ್ತಾ ಇದ್ದೇನೆ, ಈಗ ಒಂದು 3 ವರ್ಷದಿಂದ ಬಿಟ್ಟುಬಿಟ್ಟೆ, ಕಳೆದ ವರ್ಷ ಪುನಃ ಶುರು ಮಾಡಿದೆ. ಈಗ ಒಂದು ಹಂದಿ ಕೈ ಮೂರ್ತ ಕೊಟ್ಟೆ, 100 ಕೆಜಿ ಮಾಂಸ ಆಯ್ತು, ನಮ್ಮ ಮನೆಯವರಿಗೆಲ್ಲ ಕೊಟ್ಟಿದ್ದೀನಿ. ಇನ್ನೊಂದು ಹಂದಿ ಇದೆ, ನೋಡ್ಬೇಕು. ಕೋಳಿಗಳು ಒಂದು 6 ಇದ್ದಾವೆ, ಸ್ವಲ್ಪ ತರಬೇಕು ಅಂತ ಉಂಟು ಕೋಳಿ, ನೋಡ್ಬೇಕು ಇನ್ನು ಮುಂದಕ್ಕೆ. ಸುಮ್ಮನೆ 10-20 ಕೋಳಿ ಇದ್ದೋ, ಈ ನಾಯಿಗಳು ಮತ್ತೆ ಕೆಲವು ಕಾಯಿಲೆ ಬಂದು ಸತ್ತೋಗ್ತಾವಲ್ಲ, ಅದೆಲ್ಲ ನೋಡಿಕೊಂಡು ಇದ್ದೆ. ನಾನು ಶ್ರಮ ಪಟ್ಟು ಕೆಲಸ ಮಾಡ್ಕೊಂತ ಬಂದಿದ್ದೀರಿ, ಬೆಳವಣಿಗೆನೂ ಆಗಿದಿರಲ್ವ? ಆಗಿದೆ, ಒಳ್ಳೆ ಪ್ರಯತ್ನ ಪಟ್ಟಿದ್ದೇನೆ. ತೋಟ ಬೀಸಿ ಈಗ ಸ್ವಲ್ಪ ಮೂಲೆ ಆಗ್ಬಿಟ್ಟೆ ನಾನು ಅಂತಲ್ದೆ, ಇಲ್ಲ ತೋಟಕ್ಕೆ ಬುಳಿ ಆಗ್ಬಿಡುದು, ಗುದ್ದಲಿ ಕೆಲಸ ಮಾಡಿಬಿಡ್ತಿದ್ದೆ ನಾನು, ಆಗುದಿಲ್ಲ. ನೀವು ಮಾತಾಡೋ ಒಂದು ರೀತಿ ನೀತಿ ನೋಡಿದ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಹಾಗೆ ಸಂಪಾದನೆ ಮಾಡ್ಕೊಂಡಿದಿರಲ್ವ? ಎಲ್ಲ ಮಾಡಿದ್ದೇನೆ ನಾನು, ಕಣ್ಣು ಮುಚ್ಚೋದ್ರು ಅಷ್ಟೇ, ನನ್ನ ಹೆಂಡತಿ ಕಣ್ಣು ಮುಚ್ಚೋದ್ರು ಎಲ್ಲ ಉಂಟು, ತೊಂದರೆ ಇಲ್ಲ. ಅಂದ್ರೆ ಅದೇ ಸಾರ್ಥಕವಾದ ಒಂಥರ ಸಂತೃಪ್ತಿಯಾದ ಜೀವನ, ನಾವು ನಮ್ಮ ಜೀವನದಲ್ಲಿ ಅಂತ್ಯವಾಗುವವರೆಗೂ ಕೆಲಸ ಮಾಡಿದ್ವಿ ಬೆಳೆದ್ವಿ ಅಂತ. ಒಂದು 5 ವರ್ಷದಿಂದ ಸಂಪಾದನೆ ಮಾಡಿ ಆಗಿದೆ ನನಗೆ, ಇದು ಆಗ್ಲಿಲ್ಲ, ಏನು ಕಾಸು ಇರಲಿಲ್ಲ, ಈಗೆಲ್ಲ ಎಚ್ಚರ ಮಾಡಿಬಿಟ್ಟಿದ್ದೀನಿ. ಕಣ್ಣು ಮುಚ್ಚಾರೆ ಮಗನಿಗೆ ಅಲ್ಲಿ ಇಲ್ಲಿ ಓಡೋದೆಲ್ಲ ಕಷ್ಟ ಅಲ್ವಾ, ಈಗ ಎಲ್ಲ ಹೋಗಿ ಡ್ರಾ ಮಾಡ್ಕೊಂಡು ಬರ್ಬೋದು, ಅದೆಲ್ಲ ಮಾಡ್ಕೊಂಡಿದ್ದೀನಿ ನಾನು, ತೊಂದರೆ ಇಲ್ಲ. ಸಂತೋಷ ಆಯ್ತು ಚಂಡೀರ ಅಪ್ಪಯ್ಯ ಕಾರ್ಯಪ್ಪನವರೇ, ನೀವು ನಮ್ಮ ರೇಡಿಯೋ ಕೇಳುಗರಾಗಿ ಸಂಪರ್ಕ ಮಾಡಿದ್ರಿ. 83ನೇ ವಯಸ್ಸಿನಲ್ಲಿ ಹೇಗಿದ್ದೀರಿ, ನಿಮ್ಮನ್ನು ನೋಡೋಣ ಅಂತ ಅನ್ಕೊಂಡು ನಿಮ್ಮ ಊರಿಗೆ ಬಂದ್ವಿ. ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಜೊತೆಗೆ ನಿಮ್ಮ ಕೃಷಿ ಅನುಭವಗಳು, ನಿಮ್ಮ ಬೆಳವಣಿಗೆ ಇತ್ಯಾದಿ ಸಂಗತಿಗಳ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಕುಟುಂಬದವರ ವಿಷಯಗಳು ಪ್ರಸ್ತಾಪ ಆದವು. ತಮಗೆ ಧನ್ಯವಾದಗಳು. ಇನ್ನೂ ಚೆನ್ನಾಗಿರ್ರಿ. ನಿಮ್ಮಂತ ಗಟ್ಟಿ ಪುರುಷರು, ಕೃಷಿಯಲ್ಲಿ ಆಸಕ್ತಿ ಇರೋರು ಬಹುಕಾಲ ಇದ್ರೆ ಅದೊಂದು ಸಮಾಜಕ್ಕೆ ಶೋಭೆ ತರುವಂತಹ ಸಂಗತಿ, ಉಪಯೋಗನೂ ಅದೇ ಆಗ್ತದೆ ಸಮಾಜಕ್ಕೂ ಮನೆತನಕ್ಕೂ. ಶುಭವಾಗಲಿ, ನಮಸ್ಕಾರ. ನಮಸ್ಕಾರ, ಶುಭವಾಗಲಿ. ಆಕಾಶವಾಣಿಯವರಿಗೆ, ಅಲ್ಲಿ ಎಲ್ಲ ನೌಕರರಿಗೆ ನನ್ನ ಆಶೀರ್ವಾದ. ಆಕಾಶವಾಣಿಯಲ್ಲಿ ಪ್ರತಿಯೊಂದು ವಿಚಾರ ನಮಗೆ ತಿಳಿಬೇಕು. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮದ ಚಂಡೀರ ಅಪ್ಪಯ್ಯ ಕಾರ್ಯಪ್ಪ ಅವರ ಜೀವನದ ಹಾದಿ, ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. 83ನೇ ವಯಸ್ಸಿನಲ್ಲೂ ಲವಲವಿಕೆಯಿಂದ ಕಾರ್ಯಪ್ಪನವರು ಕಾಯಕ ಮಾಡ್ತಿದ್ದಾರೆ. ಅವರ ಜೊತೆಗೆ ಮಾತಾಡಬಹುದು ತಾವು. ಅವರ ಸಂಖ್ಯೆ ಹೀಗಿದೆ ಶ್ರೋತೃಗಳೇ, 82-77-24-594-43, 82-77-24-594-43. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,700 ರೂಪಾಯಿಯಿಂದ 16,100 ರೂಪಾಯಿ, ಅರೇಬಿಕಾ ಚೆರಿ 9,000 9,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,700 ರೂಪಾಯಿಯಿಂದ 9,900 ರೂಪಾಯಿ, ರೋಬಸ್ಟಾ ಚೆರಿ 4,650 4,900 ರೂಪಾಯಿ, ಅಡಿಕೆ ದರ 1 ಕ್ವಿಂಟಾಲ್ಗೆ 38,000 ರೂಪಾಯಿಯಿಂದ 48,500 ರೂಪಾಯಿ, ಕಾಳು ಮೆಣಸು 1 ಕೆಜಿಗೆ 470 475 ರೂಪಾಯಿ, ಏಲಕ್ಕಿ 1 ಕೆಜಿಗೆ 500 ರೂಪಾಯಿಯಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಾಲ್ಗೆ 2,800 ರೂಪಾಯಿಯಿಂದ 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿಕ್ಕಿದೆ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ನಾಳೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272220006. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗಾಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ ನ ಹೊರಗೆ ಎಸಿತೀರಾ? ರೀ, ನಾನ್ ಸೇತಿರೋದು ನನ್ ಬಾಯಿಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ ಅಲ್ಲೋ ಕಾರಲ್ಲೋ ಹೋಗ್ರಿ. ಬಂದ್ಬಿಟ್ಲು ಹೇಳಕ್ಕೆ. ಏನ್ರಿ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ. ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ? ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ. ಕಂಡಕ್ಟ್ರೆ ಇಳಿಸ್ರಿ ಅವ್ರನ್ನ ಬಸ್ಸಿಂದ. ಮೋಜಿಗಾಗಿ ಆರಂಭಿಸುವ ತಾಂಬೂಲ ಬೀಡಿ ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872230018. ಸುದ್ದಿ ಜೊಂಪೆ ಓದ್ತಾ ಇರುವ ಕನ್ನಡಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗಳು. ತಾರೀಖು 25ರಂದು ಭಾಗಶಃ ಸೂರ್ಯಗ್ರಹಣ. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಆಯುರ್ವೇದದ ಪಾತ್ರ ಮಹತ್ವದ್ದು, ಶಾಸಕ ಕೆಜಿ ಬೋಪಯ್ಯ. ಜೊಂಪೆನ ವಿವರ. ತಾರೀಖು 25ರ ಮಂಗಳವಾರದಂದು ಭಾಗಶಃ ಸೂರ್ಯಗ್ರಹಣ ಆಗಿದ್ದು ವಿಶ್ವದ ಕೆಲ ದೇಶಗಳೊಟ್ಟಿಗೆ ಭಾರತಲೂ ಸಹ ಗೋಚರ ಆದೆ. ಈ ಸಲ ಸೂರ್ಯಗ್ರಹಣ ಸೂರ್ಯಾಸ್ತ ಸಮಯದಲ್ಲಿ ಆಗ್ತಿರುವುದರಿಂದ ಇದನ್ನ ಗ್ರಸ್ತಾಸ್ತ ಸೂರ್ಯಗ್ರಹಣ ಕರೆದವೆ. ಅಂದು ಸಾಯಂಕಾಲ 4:52ಕ್ಕೆ ಗ್ರಹಣ ಸ್ಪರ್ಶ ಕಾಲ ಶುರುವಾದೆ. ಭೂಮಿ ಹಂಗೆ ಸೂರ್ಯನ ಮಧ್ಯೆ ಚಂದ್ರ ಹಾದುಹೋಗಕ್ಕೆ ಶುರು ಆಗುವ ಗ್ರಹಣ ಮಧ್ಯಕಾಲ 5:51ಕ್ಕೆ ಆಗಿದ್ದು ಈ ಸಮಯದಲ್ಲಿ ಗ್ರಹಣ ಗೋಚರ ಆದೆ. ಗ್ರಹಣ ಮುಗಿಯುವ ಕಾಲ 6:39 ಆಗುತ್ತು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಆಯುರ್ವೇದ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಭಾರತದಲ್ಲಿ ಪ್ರಧಾನಿ ಮೋದಿ ಅವರ ಪ್ರಯತ್ನದಾಗಿ ಆಯುರ್ವೇದದ ಅಗತ್ಯತೆ ಕೆಲ ವರ್ಷಗಳಿಂದ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮನವರಿಕೆ ಆಗುತ್ತಾ ಶಾಸಕ ಕೆಜಿ ಬೋಪಯ್ಯ ಅಭಿಪ್ರಾಯಪಟ್ಟು. ನಿಮ್ಮ ಕೊಡಗು ಘಟಕ, ಕರ್ನಾಟಕ ಸರ್ಕಾರ ಹಿಂಗೆ ಬೇರೆ ಬೇರೆಯವರ ಕೂಡುಕೂಟಲಿ ಮಡಿಕೇರಿನ ಕೆಳಗಿನ ಗೌಡ ಸಮಾಜದಲ್ಲಿ ಆಯುರ್ವೇದ ದಿನ ಆಯೋಜನೆ ಆಗಿತ್ತು. ಮಡಿಕೇರಿನ ಕೆಳಗಿನ ಗೌಡ ಸಮಾಜದಲ್ಲಿ ಆಯುರ್ವೇದ ದಿನದ ಅಂಗಾಗಿ ಧನ್ವಂತರಿ ಯಾಗದ ಮೂಲಕ ಜಂಬಾರಕ್ಕೆ ಚಾಲನೆ ಕೊಟ್ಟು ಶಾಸಕರು ಈ ಸಮಯದಲ್ಲಿ ಮಾತನಾಡಿದರು. ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸಿದ ಪ್ರಸಾರ ಮಾಡುವುದಕ್ಕಾಗಿ ಭಾರತ ಚುನಾವಣಾ ಆಯೋಗ ಮಾಧ್ಯಮ ಸಂಸ್ಥೆಗಳಿಗೆ ರಾಷ್ಟಮಟ್ಟದಲ್ಲಿ ಪ್ರಶಸ್ತಿ ಕೊಟ್ಟು ಗೌರವಿಸಿಕೆ. ರಾಷ್ಟೀಯ ಮಾಧ್ಯಮ ಪ್ರಶಸ್ತಿ 2022ಕ್ಕಾಗಿ ಅರ್ಜಿ ಕರೆದಳು. ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ ಹಾಗೆ ಆನ್ಲೈನ್ ಸಾಮಾಜಿಕ ಜಾಲತಾಣ ಸೇರಿದಂತೆ ಒಟ್ಟು 4 ವಿಭಾಗಗಳಲ್ಲಿ ಪ್ರತ್ಯೇಕ ಆಗಿ ಪ್ರಶಸ್ತಿಗೆ ಅರ್ಜಿ ಕೊರೆದಳು. 2022ರ ಸಾಲಿನಲ್ಲಿ ಮತದಾರರ ಜಾಗೃತಿ ಕುರಿತು ಪ್ರಕಟಿಸಿದ ಲೇಖನಗಳನ್ನು ಪ್ರಸಾರ ಮಾಡಿದ ಸುದ್ದಿಗಳನ್ನ ನೇರಾಗಿ ಭಾರತದ ಚುನಾವಣಾ ಆಯೋಗಕ್ಕೆ ಕಳಿಸಕು. ಅರ್ಜಿಗಳನ್ನ ನವೆಂಬರ್ 30ರ ಒಳಗಾಗಿ ಭಾರತದ ಚುನಾವಣಾ ಆಯೋಗ ನಿರ್ವಚನ ಸದನ ಅಶೋಕ ರಸ್ತೆ ದೆಹಲಿ ಇಲ್ಲಿಗೆ ಕಳಿಸಿಕೊಡಕು. ತಾರೀಖು 25ರ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಬಾಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ಪೂಜೆಯಲ್ಲಿ ಬದಲಾವಣೆ ಇದ್ದದೆ. ಅಂದು ಮಹಾಮೃತ್ಯುಂಜಯ ಹೋಮ ಹಂಗೆ ಅನ್ನದಾನ ಇರದುಲೆ. ನಿತ್ಯ ಪೂಜೆ ಬೆಳಗ್ಗೆ 10ರಿಂದ 11:30ವರೆಗೆ ಮಾತ್ರ ನಡೆದಿದೆ ದೇವಾಲಯದ ಆಡಳಿತ ಮಂಡಳಿ ತಿಳಿಸಿತ್ತು. ಕೊಡಗು ಪತ್ರಿಕಾ ಭವನದ 21ನೇ ವಾರ್ಷಿಕೋತ್ಸವ ಅಂಗವಾಗಿ ಜಿಲ್ಲೆನ ಪತ್ರಕರ್ತರಿಗಾಗಿ ಒಳಾಂಗಣ ಕ್ರೀಡಾಕೂಟನ ಆಯೋಜಿಸಲು ಕೊಡಗು ಪತ್ರಕರ್ತರ ಸಂಘದ ಕೂಡಕೂಟಲಿ ಮಡಿಕೇರಿನ ಪತ್ರಿಕಾ ಭವನದಲ್ಲಿ ನಡೆದ ಕ್ರೀಡಾಕೂಟ ಕೊಡಗಿನ ಹಿರಿಯ ಚೆಸ್ ಆಟಗಾರ ಮತ್ತು ತರಬೇತುದಾರರಾದ ಎನ್ಟಿ ಶಂಕರನಾರಾಯಣ ಅವು ಚೆಸ್ ಆಡುವುದರ ಮೂಲಕ ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಅವು, ಚೆಸ್ ಕ್ರೀಡೆ ಮನಸ್ಸಿನ ಮೇಲೆ ಏಕಾಗ್ರತೆ ಮೂಡಿಸುವ ಆಟ ಆಗಿದ್ದು ನಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿಕೆ ಸಾಕಾರ ಆದ್ಯತೆ ಹೇಳಿದರು. ಪಿಯುಸಿ ಸ್ನಾತಕ ವೃತ್ತಿಪರ ಸ್ನಾತಕ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ 80% ಮಾರ್ಕ್ಸ್ ತಕ್ಕೊಂಡು ಪಾಸಾಗಿ ವಿದ್ಯಾಭ್ಯಾಸ ಮುಂದುವರಿಸಿಕೆ ಇಷ್ಟ ಇರುವ ಕರ್ನಾಟಕ ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಧರ್ಮಾರ್ಥ ಸಂಸ್ಥೆಯಾದ ಬೆಂಗಳೂರಿನ ಕೃಷಿಕ ಸರ್ವೋದಯ ಫೌಂಡೇಶನ್ 2022-23 ಸಾಲಿಗೆ ವಿದ್ಯಾರ್ಥಿ ವೇತನ ಕೊಡುಗೆ ಅರ್ಜಿ ಕರೆದಳು. ಅರ್ಜಿಗಳನ್ನ 31ರೊಳಗೆ ಕೃಷಿಕ ಸರ್ವೋದಯ ಫೌಂಡೇಶನ್ ಬೆಂಗಳೂರು ಇಲ್ಲಿಗೆ ಕಳಿಸಕು. ಕೊಡಗು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನದ ಆಧಾರದ ಮೇಲೆ 9 ಶಿಕ್ಷಕರನ್ನ ನೇಮಿಸಿಕೊಳ್ಳಿಕೆ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ನವೆಂಬರ್ 15 ಕಡೆಯ ದಿನ ಆಗುತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿರುವ ಗೌರವಧನ 10,000 ರೂಪಾಯಿ ನಿಗದಿಯಾಗಿದ್ದು ಕಡ್ಡಾಯ ಆಗಿ ಇಂಗ್ಲಿಷ್ ಐಚ್ಛಿಕ ವಿಷಯದಲ್ಲಿ ಡಿಎಡ್ ಬಿಎಡ್ ಮುಗಿಸಿದ ಅಭ್ಯರ್ಥಿಗಳಿಗೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ಮಟ್ಟದ ಸಮಿತಿ ಮಾಡಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡುವೆ. ಅರ್ಜಿನ ಯೋಜನಾ ಸಮನ್ವಯಾಧಿಕಾರಿಗ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿಗೆ ಕೊಡಕುತ್ತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿ ಹೊನ್ನೇಗೌಡ ಅವು ತಿಳಿಸಿದಳು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಿಶೇಷ ಘಟಕ ಯೋಜನೆ ಹಂಗೆ ಗಿರಿಜನ ಉಪಯೋಜನೆಯಡಿ ಪತ್ರಕರ್ತರಿಗೆ ಉತ್ತೇಜನ ಕೊಡಿಕೆಗಾಗಿ ಟ್ಯಾಬ್ಗಳನ್ನ ಕೊಡಿಕೆ ಉದ್ದೇಶಿಸಿದ್ದು ಆಸಕ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅರ್ಹರಿಂದ ಅರ್ಜಿ ಕರೆದಳು. ಅರ್ಜಿದಾರರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಾನ್ಯತೆ ಪಡ್ಕೊಂಡ ಪತ್ರಕರ್ತರಾಗಿರಕು. ವಾರ್ತಾ ಇಲಾಖೆನ ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದು ಮಾಧ್ಯಮ ಕ್ಷೇತ್ರದಲ್ಲಿ ಕನಿಷ್ಠ 10 ಅನುಭವ ಇರಕು. ನವೆಂಬರ್ 10ರೊಳಗಾಗಿ ಅರ್ಜಿ ಕೊಡಕುತ್ತ ಕರ್ನಾಟಕ ಮಾಧ್ಯಮ ಅಕಾಡೆಮಿನ ಕಾರ್ಯದರ್ಶಿ ರೂಪಾ ಅವು ತಿಳಿಸಿದಳು. 2022-23 ಸಾಲಿಗೆ ಕೊಡಗು ಹಿಂದುಳಿದ ವರ್ಗಗಳ ಇಲಾಖೆನ ಮೆಟ್ರಿಕ್ ಮೇಲಿನ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸ್ನಾತಕೋತ್ತರ ಹಂಗೆ ವೃತ್ತಿಪರ ಕೋರ್ಸ್ಗಳ ಅರ್ಹ ವಿದ್ಯಾರ್ಥಿಗಳ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ನವೆಂಬರ್ 10 ಕಡೆ ದಿನ ಆಗುತ್ತು. ಹೆಚ್ಚಿನ ವಿವರಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಸಂಪರ್ಕಿಸಕು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ, ಈಗ ಜಾಹೀರಾತುಗಳು. ವಾವ್, ಮದುವೆ ಸಮಾರಂಭಕ್ಕೆ ಸೂಪರ್ ಪ್ಲೇಸ್ ಇದು. ಕಾಫಿ ಕ್ಯಾಸಲ್ ಕೂರ್ಗ್ ಎಸ್ಟೇಟ್ ಸ್ಟೇ ಮೂರ್ನಾಡ್. ಕಾಫಿ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲಾ ವಿಧದ ಫುಡ್ಗಳು. ನಿಮ್ಮ ರಜಾದಿನಗಳು ಉಲ್ಲಾಸಮಯವಾಗಿರಲು ಸಭೆ ಸಮಾರಂಭ ನಡೆಸಲು ಭೇಟಿ ಕೊಡಿ ಕಾಫಿ ಕ್ಯಾಸಲ್ ಕೂರ್ಗ್, ಬಲಮುರಿ ರೋಡ್, ಮೂರ್ನಾಡ್. ಕಾಂಟ್ಯಾಕ್ಟ್ 9900411411. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಇರಿಟಿಯಲ್ಲಿ 29ರಂದು ಶುಭಾರಂಭಗೊಳ್ಳುತ್ತಿರುವ ದಿಯಾ ಗೋಲ್ಡನ್ ಡೈಮಂಡ್ಸ್ ನ ಉದ್ಘಾಟನಾ ಆಫರ್ಗಳು. ಮದುವೆ ಚಿನ್ನಾಭರಣ ಖರೀದಿಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್. ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 100% ವ್ಯಾಲ್ಯೂನೊಂದಿಗೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಡಿಸ್ಕೌಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಅತ್ಯಮೂಲ್ಯ ಡೈಮಂಡ್ ಆಭರಣಗಳ ಮೇಲೆ 20% ಡಿಸ್ಕೌಂಟ್. ದಿಯಾ ಗೋಲ್ಡನ್ ಡೈಮಂಡ್ಸ್, ಇರಿಟಿ. ಇಗ್ಗುತಪ್ಪ ದೇವ ಪಾಡಿ ಪರದಂಡ ಮಣ್ಣು ಮನೆಸ್ಥಾನ ಪತ್ತನ ಜ್ಞಾನ ಕಾಯ್ತು ಕಾಲೋದಿ ನಟ್ಟು ಅಂತ ಪತ್ತಾಲೋದಿ ನಮ್ಮನ ತೊಲಿಯಾರು ಪತ್ತಾಂಗ್ ಅಣ್ಣು ಚೆಂಗಿ ಇದೇ ತಾರೀಕು ಇರೋ ತೇಳಂಗ್ ಬೇಳಾಚ ಪರದಂಡ ಒಕ್ಕಕಾರ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನ ನಡ್ತುವ ಈ ನಮ್ಮಕ್ಕೆ ಭಕ್ತ ಮಾಜನೆಲ್ಲ ಬಂತು ತೀರ್ಥ ಪ್ರಸಾದ ಅಡ್ತಂಡ ದೇವರ ಆಶೀರ್ವಾದ ಪಡೆದು ದೇವತಕ್ಕಂಗಳನ್ನ ಪರದಂಡ ಒಕ್ಕಕಾರ ಕಟ್ಟಂಡಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಮಡಿಕೇರಿ ಕರ್ಣಂಗೇರಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಇದೇ 25ರಂದು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ದೀಪೋತ್ಸವ ನಡೆಯಲಿದೆ. ಸಂಜೆ 7 ಗಂಟೆಗೆ ಕಲಶ ಪೂಜೆ, ರಾತ್ರಿ 8 ಗಂಟೆಗೆ ಅನ್ನದಾನ, 9 ಗಂಟೆಗೆ ತಾಯಿ ದರ್ಶನ, 9:30 ಗಂಟೆಯಿಂದ ದೀಪೋತ್ಸವ ಪೂಜಾ ಕಾರ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಕೇಳಿಕೊಂಡಿದ್ದಾರೆ. ಪೃಥ್ವಿ ಮಹಾಪರ್ವ ಜೋಡಿ ಹಬ್ಬ ಜೋಡಿ ಕೊಡುಗೆಗಳು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ %22.22 ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ. ನಿಧನ ಸುದ್ದಿ. ಪಾಲಿಬೆಟ್ಟ ಮೇಕೂರು ಕಾರಳನ ಮಾಜಿ ಪಟ್ಟಾಳಕಾರ ದೆಲ್ಲಂಬಕ್ಕಡ ರಾಮು ಚಿನ್ನಪ್ಪ ಇಂಗ ಇಂದು ವೈಪತ್ ಮರಣಪಟ್ಟಿತು. 71 ಬೇತ್ರ ದೆಲ್ಲಂಬಕ್ಕಡ ರಾಮು ಚಿನ್ನಪ್ಪ ಐಂಡ ಆಕೇರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಬೇಕೂರು ಗ್ರಾಮತ್ಲು ನಡಪ. ಮೈಸೂರು ವಿದ್ಯಾರಣ್ಯ ಪುರಂಲು ವಾಸ ಇಂಜ ಡಾ ನಂಬುಡು ಮಾಡ ಎಂ ಕಾವೇರಿಯಪ್ಪ ಇಂಗ ಇಂದು ಪೊಲಾಕ ಮರಣಪಟ್ಟಿತು. 80 ಬೇತ್ರ ಡಾ ನಂಬುಡು ಮಾಡ ಎಂ ಕಾವೇರಿಯಪ್ಪ ಇಂಡ ಆಕಿರಿ ಕಾರ್ಯ ಇಂದು ವೈಪತ್ ಮೈಸೂರು ಚಾಮುಂಡಿ ಕ್ರಿಮಿಟೋರಿಯಂಲು ನಡೆದಿತ್ತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಓದಿಯನ್ನುಳ್ಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಪಿಂಜ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕ ಪ್ರಾಧಿಕಾರ ಮಡಿಕೇರಿ ಅರಣ್ಯ ವಿಭಾಗದ ಕೂಟದಲ್ಲಿ ಜೀವ ವೈವಿಧ್ಯತರ ರಕ್ಷಣೆ ಬಳಕೆ ಪಿಂಜ ಮದ್ದು ಗಿಡತರ ಉಪಯೋಗತರ ಮೀದ ಮಾಹಿತಿ ಕಾರ್ಯಾಗಾರ ಇದೇ 28ಅಂಗ ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ ಸಭಾಬಾಡಿಲು ಪೊಲಾಕ 10 ಗಂಟೆಯ ನಡಪ. ಕಾರ್ಯಕ್ರಮಕ್ಕೆ ಶಾಸಕ ಕೆಜಿ ಬೋಪಯ್ಯ ಮೊಳಿಯಿಡುವ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಎಂಡ ಕೊರವುಗಾರಿಕೆಯಲ್ಲಿ ನಡಪ. ಕಾರ್ಯಕ್ರಮದ ಮುಖ್ಯ ಬೆಂದೋಳಾಯಿತು ವಿಜ್ಞಾನ ಪರಿಷತ್ ಸದಸ್ಯಂಗ ಕೂಡನಿಕೆ ಮುಖ್ಯ ಪಟ್ಟಯಂಗ ಹಾಜರಿಪ. ವಿಚಾರಗೋಷ್ಠಿ ವಿಚಾರ ಮಂಡನೆ ಕೂಡನಿಕೆ ಪಲತರತರ ಕಾರ್ಯಕ್ರಮ ನಡಪ ಅಂದು ಗೊತ್ತಾಯಿತು. ಪೊನ್ನಂಪೇಟೆ ಕೊಡೋ ಸಮಾಜ ತ್ರಾದನೆಯಲ್ಲಿ ಅಲ್ಲಿತ್ರ ಅಪ್ಪಚಕವಿ ವಿದ್ಯಾಸಂಸ್ಥೆಯಲ್ಲಿ ನವೆಂಬರ್ 1 5 ಗಂಟೆಗೆ ತನೆ ಎಕ್ಕಲು ಆಟು ಪಾಟು ಪಡಿಪು ಕಾರ್ಯಕ್ರಮ ನಡಪ. ಇರಾದೆ ಉಳ್ಳಂಗ ಪೊನ್ನಂಪೇಟೆ ಕೊಡೋ ಸಮಾಜತ್ರ ಕಚೇರಿಲಿ ಇಲ್ಲೆಂಗಿ ನೇರೆ ತರಬೇತಿಲು ಕೂಡಿಯಾಡಲು ಒಂದು ಸಮಾಜತ್ರ ಅಧ್ಯಕ್ಷ ಕಾಳಿಮಡ ಮೋಟಯ್ಯ ಅರಿಚಿಟಿತು. ಕೊಡವ ಜಾನಪದ ಕಲೆ ಸಂಸ್ಕೃತಿನ ಉಳಿತಿತು ಬಳತುವಕ್ಕೆ ಈ ಶಿಬಿರ ಏರ್ಪಾಡು ಮಾಡಿತು. ನಾಳೆ ಸೂರ್ಯಗ್ರಹಣ ಉಳ್ಳಾಂಡ ಮಾರಿಪತ್ ಮಡಿಕೇರಿದ ಶ್ರೀ ಓಂಕಾರೇಶ್ವರ ತಿರಿಕೆಲು ಪೊಲಕ 7 ಗಂಟೆಗೆ ತನೆ ಭಕ್ತಂಕ್ ನಿತ್ಯ ಸೇವೆಕ್ ಅವಕಾಶ ಉಂಡು. ಅಲ್ಲಿಂಜ ವೈಪತ್ ಏದೇ ಪೂಜೆ ಇಪ್ಪುಲೆ. ಮತ್ತೆಂದ 26 7.5 ಗಂಟೆಂಜ ಪೂಜೆ ಶುರುವಾಪ 12 ಗಂಟೆಗೆ ಮಹಾಪೂಜೆ ಇಪ್ಪಂದು ತಿರಿಕೆರೆ ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತು. ಭಾಗಮಂಡಲ ಬಗಂಡೇಶ್ವರ ತಿರಿಕೆಲು